ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036717192. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಕಾರ್ಯಚಟುವಟಿಕೆಗಳು ಕುರಿತು ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಕೊಪ್ಪದ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ ಎಸ್ಬಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಮಂಜುನಾಥ್ ವಿಸ್ತರಣಾ ನಿರೀಕ್ಷಕರು ಕಾಫಿ ಮಂಡಳಿ ಕೊಪ್ಪ, ಇವರು ನನ್ನ ಜೊತೆಗಿದ್ದಾರೆ. ನಾನು ಕೊಪ್ಪದಲ್ಲಿದ್ದೇನೆ. ಇವತ್ತು ಏನಂತಂದ್ರೆ ಈ ಕಾಫಿ ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಏನು ಒಂದು ಸವಲತ್ತು ಸೌಲಭ್ಯಗಳ ಕೊಡ್ತಾರೆ ಕಾಫಿ ಬೆಳೆಗಾರರಿಗೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಅಂತಂತಂದ್ರೆ ಎನ್ಆರ್ಪುರ, ಕೊಪ್ಪ, ಶೃಂಗೇರಿ, ಬಾಳೆಹೊನ್ನೂರು ಈ ಒಂದು ಪರಿಸರದಲ್ಲಿ ಇವರ ಒಂದು ಕಾರ್ಯವ್ಯಾಪ್ತಿ ಇದೆ. ಸೊ ಮೊದಲನೇದಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈ ಒಂದು ಪ್ರದೇಶದಲ್ಲಿ ಕಾಫಿಯ ಒಂದು ಬೆಳವಣಿಗೆ, ಕಾಫಿಯ ಒಂದು ಭವಿಷ್ಯ ಯಾವ ರೀತಿಯಿಂದ ಇದೆ ಅಂತ ಹೇಳ್ತೀರಾ ಸಂಕ್ಷಿಪ್ತ ಪರಿಚಯದೊಂದಿಗೆ? ಸರ್, ನನ್ನ ಹೆಸರು ಮಂಜುನಾಥ್ ಎಸ್ ಬಿ ಅಂತ. ನಾನು ಇಲ್ಲಿ ವಿಸ್ತರಣಾ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೊಪ್ಪ ಕಚೇರಿಯಲ್ಲಿ. ನಾನು ಶೃಂಗೇರಿಯಲ್ಲಿ ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ ಇನ್ಚಾರ್ಜ್ ಆಗಿ ಕೂಡ ಇದ್ದೀನಿ. ಸರ್, ಈಗ ಸರ್ ನಮ್ದು ಕಾಫಿ ಅಂತ ಹೇಳಿ ಬಂದಾಗ ಈ ಕೊಪ್ಪ ವ್ಯಾಪ್ತಿಯಲ್ಲಿ ಇದು ಹಿರಿಯ ಸಂಪರ್ಕ ಅಧಿಕಾರಿಗಳ ಕಚೇರಿ ಆಗಿರುತ್ತದೆ. ಇಲ್ಲಿ ಡಾಕ್ಟರ್ ಪ್ರಭುಗೌಡ ಕಮರೆಡ್ಡಿ ಅನ್ನೋರು ಹಿರಿಯ ಸಂಪರ್ಕ ಅಧಿಕಾರಿಗಳು. ಕೊಪ್ಪ ಇದು ಸೀನಿಯರ್ ಲೈಜನ್ ಆಫೀಸರ್ ಹಿರಿಯ ಸಂಪರ್ಕ ಅಧಿಕಾರಿ ಆಗುತ್ತೆ. ಈ ಅಂಡರಲ್ಲಿ 2 ಕಚೇರಿಗಳು ಬರುತ್ತೆ. ಒಂದು ಮೊದಲನೇ ಕಚೇರಿ ಬಂದು ಜೂನಿಯರ್ ಲೈಜನ್ ಆಫೀಸರ್ ಅಂದ್ರೆ ಕಿರಿಯ ಸಂಪರ್ಕ ಅಧಿಕಾರಿ ಕಚೇರಿ. ಇದು ಬಂದು ನಮ್ಗೆ ಬಾಳೆಹೊನ್ನೂರಲ್ಲಿದೆ. ನಮ್ಮ ಸಿಗೌಡು ಸಿಆರ್ಎಸ್ ಅಂತ ಹೇಳಿ ಕಾಫಿ ರಿಸರ್ಚ್ ಸ್ಟೇಷನ್ ಸಿಸಿಆರ್ ಇದಲ್ವಾ, ಅಲ್ಲಿ ಬಾಳೆಹೊನ್ನೂರು ವ್ಯಾಪ್ತಿ ಆಫೀಸ್ ಇದೆ. ಅಲ್ಲಿ ಕೆಲವು ತುಂಬಾ ಗ್ರಾಮಗಳು ಆ ಆಫೀಸ್ ಅಂಡರ್ ಬರುತ್ತೆ. ಸೊ ಹಿರಿಯ ಸಂಪರ್ಕ ಕೊಪ್ಪ ಕಚೇರಿ ಅಂಡರಲ್ಲಿ ಏನಾಗುತ್ತೆ, ಇಲ್ಲಿ ಎನ್ಆರ್ಪುರ, ಕೊಪ್ಪ, ಸಾಗರ, ಶಿರಸಿ, ಹೊಸನಗರ ಈ ಭಾಗ ಎಲ್ಲ ಕೊಪ್ಪ ವ್ಯಾಪ್ತಿಯಲ್ಲಿ ಬರುತ್ತೆ, ಕೊಪ್ಪ ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ. ಶೃಂಗೇರಿಗೆ ಸಪರೇಟ್ ಕಚೇರಿ ಇದೆ, ಅಲ್ಲಿ ಶೃಂಗೇರಿ ಆಫೀಸ್. ಅಲ್ಲಿ ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಎಇಒ ಆಫೀಸ್ ಆಫ್ ಎಇಒ ಅಂತ ಒಂದಿದೆ ಸರ್. ಈಗ ಪ್ರಮುಖವಾಗಿ ಈ ಒಂದು ವಿಸ್ತರಣಾ ಚಟುವಟಿಕೆಗಳಿಗೆ ಬಂದ್ರೆ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನೀವು ಕಾಫಿ ಮಂಡಳಿಯಿಂದ? ಸರ್, ಪ್ರತಿಯೊಂದು ಕಚೇರಿಗೆ ಅಂದ್ರೆ ಈಗ ನಾನು ಹೇಳದಂಗೆ ಕೊಪ್ಪ ಹಿರಿಯ ಸಂಪರ್ಕಾಧಿ ಕಚೇರಿಗಳು ಇದಕ್ಕೆ ಒಂದು ಇಷ್ಟು ಏರಿಯಾ ಅಂತ ಬರುತ್ತೆ. ಸರ್, ಕೊಪ್ಪ ಭಾಗದಲ್ಲಿ ನಮ್ಗೇನಂದ್ರೆ ಕೊಪ್ಪ, ಎನ್ಆರ್ಪುರ ತಾಲೂಕು, ತೀರ್ಥಹಳ್ಳಿ, ಸಾಗರ ಈ ಎಲ್ಲಾ ತಾಲೂಕುಗಳು ನಮ್ಗೆ ಹಿರಿಯ ಸಂಪರ್ಕಾಧಿ ಕಚೇರಿಗಳ ಅಂಡರ್ ಅಲ್ಲಿ ಬರುತ್ತೆ. ಸೊ ಕೊಪ್ಪದಲ್ಲಿ ಹೇಳದಂಗೆ ಈಗಾಗಲೇ ಹೇಳದಂಗೆ ಅರೇಬಿಕ ಮತ್ತೆ ರೋಬಾಸ್ಟ ಎರಡು ತಳಿ ಇದೆ. ಅದರಲ್ಲಿ ರೋಬಾಸ್ಟ ಇಲ್ಲಿ ಮೇಜರ್ ಏರಿಯಾ ಆಗಿರುತ್ತೆ. ರೋಬಾಸ್ಟ ಇಲ್ಲಿ ಸರಿಸುಮಾರು 9,900 ಹೆಕ್ಟೇರ್ ಅಷ್ಟು ಕಾಫಿ ಬೆಳೆಯುತ್ತಾರೆ. ಅರೇಬಿಕ ಬಂದು 2,000 ಹೆಕ್ಟೇರ್ ಅಷ್ಟು ಕಾಫಿ ಇದೆ ಸರ್. ಎನ್ಆರ್ಪುರದಲ್ಲಿ ಅಂತ ನೋಡಿದಾಗ ಅಲ್ಲಿ ಅರೌಂಡ್ 900 ಹೆಕ್ಟೇರ್ ಅಷ್ಟು ರೋಬಾಸ್ಟ, 100 ಹೆಕ್ಟೇರ್ ಅಷ್ಟು ಅರೇಬಿಕ ಇದೆ. ತೀರ್ಥಹಳ್ಳಿ ಭಾಗ ಅಂತ ತಗೊಂಡಾಗ ಸರಿಸುಮಾರು 400 ಹೆಕ್ಟೇರ್ ಅಷ್ಟು ಬರುತ್ತೆ ಅಲ್ಲಿ ಕೂಡ ಕಾಫಿ. ಸಾಗರ ಅರೌಂಡ್ ಅದು 800 ಹೆಕ್ಟೇರ್ ಅಷ್ಟು ಕಾಫಿ ಇದೆ ಸರ್. ಶೃಂಗೇರಿ ಅಂತ ಸಪರೇಟ್ ಆಗಿ ತಗೊಂಡ್ರೆ ಶೃಂಗೇರಿ ಅರೌಂಡ್ 800 ಹೆಕ್ಟೇರ್ಸ್ ಬರುತ್ತೆ. ಅದರಲ್ಲಿ ರೋಬಸ್ಟಾನೇ ಮೇಜರ್ ಏರಿಯಾ ಆಗಿರುತ್ತೆ. ಸೊ ಎಲ್ಲಾ ಭಾಗದಲ್ಲಿ ಇಲ್ಲಿನ ವೈಶಿಷ್ಟ್ಯತೆ ಏನಂದ್ರೆ ಎಲ್ಲಾ ರೈತರು ಇದರಲ್ಲಿ ಅಡಿಕೆ ಮಧ್ಯನೆ ಕಾಫಿ ಬೆಳೆದಿರ್ತಾರೆ. ತುಂಬಾ ಒಂದು 70-80% ಪ್ಯೂರ್ ಕಾಫಿ ಅನ್ನೋದಕ್ಕಿಂತ 70-80% ಅಂಡರ್ ಏನು ಅಡಿಕೆ ತೋಟಗಳ ಅಂತರ್ ಬೆಳೆಯಾಗಿ ಕಾಫಿನ ಬೆಳೆದಿರ್ತಾರೆ. ಮೆಣಸು ಮತ್ತೆ ಅಡಿಕೆ ಇದರಲ್ಲಿ ಇರುತ್ತೆ ಸರ್. ಆಮೇಲೆ ಈಗ ಪ್ರಮುಖವಾಗಿ ಹೇಳುವುದಾದರೆ ತಮ್ಮ ಒಂದು ಕಾಫಿ ಮಂಡಳಿಯ ಒಂದು ಕಾರ್ಯವ್ಯಾಪ್ತಿಯಲ್ಲಿ ತಾವು ಕಾರ್ಯ ಮಾಡ್ತಾ ಇದ್ದೀರಾ. ಈಗ ರೈತ ಉಪಯೋಗಿ ಯೋಜನೆಗಳಿಗೆ ಬಂದ್ರೆ ಏನೇ ಯೋಜನೆಗಳನ್ನ ತಾವು ಅನುಷ್ಠಾನ ಮಾಡ್ತಾ ಇದ್ದೀರಾ ಸರ್? ಸರ್, ರೈತರಿಗೆ ಅಂದ್ರೆ ಒಂದು 2 ತರ ಬರುತ್ತೆ ಸರ್. ಒಂದು ರೈತರ ಏಳಿಗೆಗೆ, ರೈತರ ಏಳಿಗೆ ಅಂದ್ರೆ ಒಂದು ಇಳುವರಿ ಹೆಚ್ಚು ಮಾಡೋ ಹಾದಿಯಲ್ಲಿ ನೋಡಬೇಕಾಗುತ್ತೆ. ಸೊ ಇಳುವರಿ ಹೆಚ್ಚು ಮಾಡೋದಂದ್ರೆ ಅವರಿಗೆ ಬೇಕಾದಂತ ಒಂದು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ಸ್ ಅಂದ್ರೆ ಒಂದು ಮೊದಲನೇದಾಗಿ ಮೆಥಡ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ. ಮೆಥಡ್ ಡೆಮಾನ್ಸ್ಟ್ರೇಷನ್ ಅಂದ್ರೆ ಒಂದು ಗ್ರಾಮಕ್ಕೆ ಹೋಗ್ತೀವಿ, ಒಂದು ತೋಟದಲ್ಲಿ ಒಂದು 10-15 ಜನ ರೈತರಿಗೆ ಒಂದು ತೋಟಕ್ಕೆ ಬರಕ್ ಹೇಳ್ಬಿಟ್ಟು ಆ ತಿಂಗಳಲ್ಲಿ ಯಾವ ಕೆಲಸ ಮಾಡಬೇಕು ಆ ಕೆಲಸನ ನಾವು ಅಲ್ಲಿ ಪ್ರಾತ್ಯಕ್ಷತೆ ಮುಖಾಂತರ ತೋರಿಸಿ ತೋರಿಸ್ಕೊಟ್ವಿ, ಈ ಕಾರ್ಯನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದರೂ ಅಲ್ಲೇ ಡೌಟ್ಸ್ ಬಂದ್ರೆ ಅವ್ರಿಗೆ ಅಲ್ಲೇನೆ ನಾವು ಸಮರ್ಕವಾದಂತಹ ಉತ್ತರವನ್ನು ನೀಡಿ ಬರ್ತೀವಿ. ಇದು ಒಂದೊಂದು ಆಫೀಸ್ಗೆ ಒಂದು ನಮ್ಗೆ ಇಷ್ಟು ಟಾರ್ಗೆಟ್ಸ್ ಅಂತ ಕೊಟ್ಟಿರ್ತಾರೆ, ಅದು ಬಿಟ್ಟು ಕೂಡ ನಾವು ಹೆಚ್ಚಾಗಿ ಮಾಡ್ತಿರ್ತೀವಿ. ಅದು ಬಿಟ್ಟರೆ ಪ್ರತಿಯೊಂದು ಒಂದು ಕಚೇರಿಗೆ ವಿಲೇಜ್ ಲೆವೆಲ್ ವರ್ಕ್ಶಾಪ್ ಅಂತ ಅಂತೀವಿ, ಗ್ರಾಮ ಮಟ್ಟದ ಸಭೆಗಳು. ಸೊ ಆ ಗ್ರಾಮ ಮಟ್ಟದ ಸಭೆಗಳಲ್ಲಿ ಏನಂದ್ರೆ ಒಂದು ನಾಲ್ಕೈದು ವಿಲೇಜ್ಗಳ ಅಕ್ಕಪಕ್ಕದಲ್ಲಿರುವಂತಹ ಬೆಳೆಗಾರರು ಅವರು ಬಂದು, ನಾವು ಒಂದು ಗ್ರಾಮ ಮಟ್ಟದ ಸಭೆಗೆ ಕನಿಷ್ಠ ಒಂದು 20 ಜನ ನಾವು ಅಟೆಂಡ್ ಆಗ್ಬೇಕಂತೀವಿ. 30, 40, 50, 100 ಜನ ಅಟೆಂಡ್ ಆದ್ರೂ ಅವ್ರಿಗೆ ಅವ್ರಿಗೆ ಏನು ನಾವು ಮಾಹಿತಿ ಕೊಡಬೇಕು ಆ ಮಾಹಿತಿನ ಗ್ರಾಮ ಮಟ್ಟದ ಸಭೆಯಲ್ಲಿ ಏನ್ ಮಾಡ್ತೀವಿ ನಾವೆಲ್ಲ, ಒಂದು ಅಂದ್ರೆ ಆ ತಿಂಗಳಲ್ಲಿ ಮಾಡುವಂತ ಕೆಲಸ ಆಗ್ಬೋದು, ಎಲ್ಲಾ ತರ ಕಾಫಿ ತೋಟದಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು, ಕಾಫಿ ತೋಟಗಳ ನಿರ್ವಹಣೆ ಹೇಗ್ ಮಾಡ್ಬೇಕು ಅದನ್ನ ಹೇಳೋದಲ್ದಿರ ಅವ್ರಿಗೆ ಏನಾದ್ರೂ ಒಂದು ಡೌಟ್ಸ್ ಬರುತ್ತೆ ಅನ್ಕೊಳ್ಳಿ, ಆನ್ ಸ್ಪಾಟ್ ಅಲ್ಲೇ ಅವ್ರಿಗೆ ಅದನ್ನ ನಾವು ಕ್ಲಿಯರ್ ಮಾಡಿ ಬರ್ತೀವಿ. ಅದು ಬಿಟ್ಟರೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಅಂತೀವಿ, ಅಂದ್ರೆ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮಗಳು. ಇದು ಏನಕ್ಕಂದ್ರೆ ಈ ಕಾಫಿ ತೋಟದಲ್ಲಿ ಎಷ್ಟೋ ಕಾಫಿ ಎಸ್ಟೇಟ್ಸ್ ಇದೆ, ಅಲ್ಲೆಲ್ಲ ಲೇಬರ್ಸ್ ಇರ್ತಾರೆ, ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಆ ಕಾಫಿ ತೋಟದಲ್ಲಿ ಏನ್ ಕೆಲಸ ಮಾಡಬೇಕು, ಹೇಗ್ ಮಾಡಬೇಕು ಅಂತ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಅಲ್ಲೇ ಹೋಗ್ಬಿಟ್ಟು ತೋಟಗಳಲ್ಲಿ ಆಗಲೇ ನಾನು ನಿಮ್ಗೆ ಹೇಳಿದ್ದು ಮೆಥಡ್ ಡೆಮಾನ್ಸ್ಟ್ರೇಷನ್, ಸ್ಥಳ ಪ್ರಾತ್ಯಕ್ಷತೆ, ಅಲ್ಲಿ ಒಂದು ಸಣ್ಣ ಮಟ್ಟ ಒಂದು 10 ಜನ 15 ಜನ, ಅಲ್ಲಿ ಬೇಕಾದ್ರೆ 25-30 ಜನಕ್ಕೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ. ಅವ್ರಿಗೆ ಒಂದು ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮ ಅಂತ ಹೇಗ್ ಮಾಡಬೇಕು, ತೋಟ ನಿರ್ವಹಣೆ ಮಾಡ್ಬೇಕಂತ ನಾವಲ್ಲಿ ಹೇಳ್ಕೊಡ್ತಿರ್ತೀವಿ. ಅದು ಬಿಟ್ಟರೆ ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೀವಿ. ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದ್ರೆ ಅದು ಮಹಿಳೆಯರಿಗೆ ಮಾತ್ರ ಆಗಿರುತ್ತದೆ, ಈ ಕಾಫಿ ತೋಟಗಳಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಮಹಿಳೆಯರು, ಅವ್ರಿಗೆ ಏನ್ ಮಾಡ್ತೀವಿ ಅಡಿಷನಲ್ ಇನ್ಕಮ್ ಬೇಕು ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀವಿ, ಈ ಕಾಫಿಯಲ್ಲಿ ಬರುವಂತ ಇನ್ಕಮ್ ಇರುತ್ತೆ ಅದು ಬಿಟ್ಟು ಅವ್ರಿಗೆ ಉಳಿದಂತ ಸಮಯದಲ್ಲಿ ಹೇಗೆ ಅವರು ಅವ್ರನ್ನ ಏನು ಇನ್ಕಮ್ ನ ಜಾಸ್ತಿ ಮಾಡ್ಕೊಂಬೋದು, ಆ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ಅವ್ರಿಗೆ ಅಂತ ನಾವು ಶಿವಮೊಗ್ಗದಲ್ಲಿ ನಮ್ಮ ಕೃಷಿ ಕಾಲೇಜ್ ಇದೆ, ಕೃಷಿ ವಿಜ್ಞಾನ KVK ಇದೆಲ್ಲ ಅಲ್ಲಿ ಆಗ್ಲಿ, ಇವತ್ತು ಮೂಡಿಗೆರೆಯಲ್ಲಿ ಕೂಡ KVK ಇದೆ, ಅಲ್ಲಿಗೆ ಈ ಕಾಫಿ ಬೆಳೆಯುವಂತ ಮಹಿಳೆಯರನ್ನ ಕರ್ಕೊಂಡೋಗಿ ಅವ್ರಿಗೆ 20 ಜನಕ್ಕೆ ನಾವು ನಮ್ ಕಡೆಯಿಂದಾನೆ ಟ್ರಾನ್ಸ್ಪೋರ್ಟೇಶನ್ ಆಗ್ಬೋದು, ಊಟದ ಫೆಸಿಲಿಟಿ, ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಕರ್ಕೊಂಬೋದು ಎಲ್ಲಾನು ನಾವೇ ನೋಡ್ಕೊಂತೀವಿ. ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಆ ರೈತರಿಗೆ ಯಾವ ಬೇಕು ಉಪಕಸಬುಗಳು ಏನ್ ಬೇಕು ಅವ್ರಿಗೆ ಉಪಯುಕ್ತ ಆಗುವಂತದನ್ನ ನಾವು ಅಲ್ಲಿ ಮಾಹಿತಿ ಕೊಡಿಸ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಶ್ರೂಮ್ ಮಾಡೋದು, ಅಣಬೆ ಬೇಸಾಯ, ಜೇನ್ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಹೂ ತೋಟಗಳನ್ನ ಬೆಳೆಸುವಂತದ್ದು, ಕಿಚನ್ ಗಾರ್ಡನಿಂಗು, ಎಲ್ಲಾ ತರದ ಅಂತ ಅವ್ರಿಗೆ ಯಾವ್ದು ಅವ್ರಿಗೆ ನೀಡಿರುತ್ತೋ ಕನಿಷ್ಠ ಒಂದು 5 ಪ್ರೋಗ್ರಾಮ್ ನ ನಾವು ಅವ್ರಿಗೆ ಅಲ್ಲಿ ಹೇಳ್ಕೊಟ್ಬಿಟ್ಟು ಕರ್ಕೊಂಬರೋದಾಗಿರುತ್ತೆ. ಅದು ಬಿಟ್ಟು ಎಕ್ಸ್ಪೋಜರ್ ವಿಸಿಟ್ಸ್ ಅಂತ ಇರುತ್ತೆ. ಎಕ್ಸ್ಪೋಜರ್ ವಿಸಿಟ್ಸ್ ಅಂದ್ರೆ ಇದು ಎಸ್ಪೆಷಲಿ ಕಾಫಿ ಬೆಳೆಗಾರರಿಗೆ, ಅವ್ರಿಗೆ ನಾವೇನ್ ಮಾಡ್ತೀವಿ ನಮ್ಮ ಸುತ್ತಮುತ್ತಲ ನಮ್ಮ ಜಾಗದಲ್ಲಿ ಒಂದು ಉತ್ತಮ ರೈತರು ಯಾರಿರ್ತಾರೆ, ಒಂದು ಇವಾಗ ಎಲ್ಲಾ ರೈತರಲ್ಲಿ ನೋಡ್ತೀವಿ, ಒಂದ್ಗಳು ಒಬ್ರು 200 ಕೆಜಿ, ಒಂದು 300 ಕೆಜಿ ಬೆಳಿತಾರೆ ಒಂದ್ ಎಕರೆಗೆ, ಇನ್ನೊಬ್ರು 1,000, 2,000 ಕೆಜಿ. ಸೊ ಉತ್ತಮವಾಗಿ ತೋಟನ ಯಾರು ನಿರ್ವಹಣೆ ಮಾಡ್ತಿರ್ತಾರೆ ಅಂತ ತೋಟಕ್ಕೆ ನಾವೇನ್ ಮಾಡ್ತೀವಿ, ಒಂದು 20 ಕಾಫಿ ಬೆಳೆಗಾರರನ್ನ ಒಂದು ಗ್ರಾಮದಿಂದ ಅಥವಾ ಯಾರು ಇಂಟ್ರೆಸ್ಟ್ ಇದೆ ಸರ್ ನಮ್ಗೆ ಕರ್ಕೊಂಡೋಗಿ ಅಂದ್ರೆ, ನಾವು ಆಯ್ದ ಬೆಳೆಗಾರನ ಏನ್ ಮಾಡ್ತೀವಿ ಆ ತೋಟ ಕರ್ಕೊಂಡು ಹೋಗ್ತೀವಿ, ಅಥವಾ ನಮ್ಮ ರಿಸರ್ಚ್ ಸ್ಟೇಷನ್ ಅಂತ ಇದೆ CCR ಗೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಒಂಥರ ಅದು ಬೈಬಲ್ ಇದ್ದಂಗೆ ಅಂದ್ರೆ ಅಂತೀವಿ, ಕಂಪ್ಲೀಟ್ ಆಗಿ ಎಲ್ಲಾ ಇರುತ್ತೆ ಅವ್ರಿಗೆ ಮಾಹಿತಿ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ ಪ್ರತಿಯೊಂದು ಏನು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಒಂದು ಮಣ್ಣು ಪರೀಕ್ಷೆ ಮಾಡುವಂತ ಇದಾಗ್ಬೋದು, ಬೆಳೆ ಶರೀರ ಶಾಸ್ತ್ರ ಇರುತ್ತೆ, ಮತ್ತೆ ಬೆಳೆ ರೋಗ ಶಾಸ್ತ್ರ, ಕೀಟಶಾಸ್ತ್ರ ವಿಭಾಗ, ಎಲ್ಲಾ ವಿಭಾಗಗಳು ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ಕೊಂಡು ಅಲ್ಲಿ ವಿಜ್ಞಾನಿಗಳಿಗೆ ಜೊತೆಲೆ ಅವ್ರಿಗೆ ಸಂವಹನ ಮಾಡಿಸಿ ಏನ್ ಬೇಕಾದ್ರೂ ನೀವು ಅವ್ರಿಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ಕರ್ಕೊಂಡೋಗಿ ಕರ್ಕೊಂಬರೋ ಎಕ್ಸ್ಪೋಜರ್ ವಿಸಿಟ್ ಕೂಡ ಕಾರ್ಯಕ್ರಮಗಳು ಮಾಡ್ತೀವಿ. ಇದು ರೆಗ್ಯುಲರ್ ಆಗಿ ನಮ್ಮಲ್ಲಿರುವಂತಹ ಪ್ರೋಗ್ರಾಮ್ಸ್. ಇದು ಬಿಟ್ಟು ಕಾಫಿ ಬೆಳೆಗಾರರು ಯಾವುದೇ ಸಮಯದಲ್ಲಿ ಸರ್ ನಮ್ಮ ತೋಟದಲ್ಲಿ ಈ ತರ ಸಮಸ್ಯೆ ಇದೆ ಬಂದು ನಮ್ಗೊಂದು ಅಡ್ವೈಸರಿ ಕೊಡಿ ಏನ್ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ನಮ್ಮ ಕಡೆಯಿಂದ ಹೋಗಿ ಅವ್ರ ತೋಟನ ನೋಡಿ ಅವ್ರಿಗೆ ಏನ್ ಬೇಕು ಮಾಹಿತಿ ಕೊಟ್ಟು ಬರೋ ಕೆಲಸ ಮಾಡ್ತಿರ್ತೀವಿ ಸರ್. ಇದು ಒಂದು ತರ ಇಳುವರಿ ಹೆಚ್ಚು ಮಾಡ್ಕೊಳೋದು, ಅವರ ನಾನಾ ಜನಕ್ಕೆ ಏನ್ ಬೇಕು ಆ ಕಾರ್ಯಕ್ರಮಗಳು ನಾವು ಮಾಡ್ತೀವಿ. ಅದು ಬಿಟ್ಟು ಸ್ಕೀಮ್ಸ್ ಅಂತ ಬರುತ್ತೆ, ಸಬ್ಸಿಡಿ ಸ್ಕೀಮ್ಸ್, ಒಂದು ಸಹಾಯಧನ, ಸಹಾಯಧನ ಅಥವಾ ಪ್ರೋತ್ಸಾಹಧನ, ಪ್ರೋತ್ಸಾಹಧನ ಇದೇನುತ್ತೆ. ಇದರಲ್ಲಿ ಕಾಫಿ ಮಂಡಳಿಯಲ್ಲಿ ಕಳೆದ ವರ್ಷ ಕೂಡ ಸ್ಕೀಮ್ಸ್ ಇತ್ತು, ಈ ವರ್ಷ ಕೂಡ ಬರೋದಿದೆ. ಬಂದಾಗ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ರೈತರಿಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಾಗ್ಲಿ, ನ್ಯೂಸ್ ಪೇಪರ್ಗಳ ಮುಖಾಂತರ ಅಡ್ವರ್ಟೈಸ್, ಪಂಚಾಯತಿಗಳಿಗೆ ನಾವೇ ಒಂದು ಮಾಹಿತಿ ಕೊಟ್ಟು ಈ ತರ ಸ್ಕೀಮ್ಸ್ ಬಂದಿದೆ ತಗೊಳ್ಳಿ ಅಂತೀವಿ. ಮುಖ್ಯವಾಗಿ ಕಾಫಿ ಮಂಡಳಿಯಲ್ಲಿ ಹೋದ ವರ್ಷ ಇದ್ದಿದ್ದು, ಈ ವರ್ಷ ಕೂಡ ಬರುವಂತ ಸಾಧ್ಯತೆ ಇರುವಂತ ಸ್ಕೀಮ್ಸ್ ಅಂದ್ರೆ ರೀಪ್ಲಾಂಟೇಷನ್ ಕಾಫಿ ಮರುನಾಟಿ ಕಾರ್ಯಕ್ರಮ. ಅದರಲ್ಲಿ ಜನರಲ್ ಅವ್ರಿಗೆ 40% ಸಬ್ಸಿಡಿ ಇರುತ್ತೆ, SC/ST 90% ಸಬ್ಸಿಡಿ ಇರುತ್ತೆ. ಇದು ಕಾಫಿ ಮರುನಾಟಿ, ಅದು ಸ್ಕೀಮ್ಸ್ ಬಂದಾಗ ಅವ್ರಿಗೆ ಯಾವ ತರ ಹೇಗ ಅಂತ ನಾವು ಅವ್ರಿಗಾಗ ಮಾಹಿತಿ ಕೊಡ್ತೀವಿ. ಅದು ಬಿಟ್ಟರೆ ಇನ್ನೊಂದು ಕ್ವಾಲಿಟಿ ಅಪ್ಗ್ರೇಡೇಷನ್ ಸ್ಕೀಮ್, ಅಂದ್ರೆ ಕ್ವಾಲಿಟಿ ಇಂಪ್ರೂವ್ ಮಾಡುವಂತ ಸ್ಕೀಮ್ಸ್. ಅದಕ್ಕೆ ಏನ್ ಬೇಕಿರುತ್ತೆ, ಒಂದು ಮನೆ ಮುಂದೆ ಕಣ ಮಾಡ್ಕೊಳೋದು, ಕಾಫಿ ಒಣಗಿಸೋಕೆ ಕಣ, ಕಾಫಿ ಸ್ಟೋರ್ ಮಾಡ್ಕೊಳಕ್ಕೆ ಗೋಡನ್ಸ್, ಈ ತರ ಸ್ಕೀಮ್ಸ್ ಇರುತ್ತೆ. ಮತ್ತೆ ಪಲ್ಪರ್ಸ್ ಕೊಡ್ತೀವಿ ಕಾಫಿ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ. ಅದು ಬಿಟ್ಟರೆ ವಾಟರ್ ಆಗ್ಮೆಂಟ್ ಇರಿಗೇಷನ್ ಸ್ಕೀಮ್ ಅಂತೀವಿ, ಅಂದ್ರೆ ನೀರಿಗೆ ಸಂಬಂಧ ನೀರಾವರಿ ಸಂಬಂಧ ಸ್ಕೀಮ್ಸ್, ಅದರಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ಸ್, ಡ್ರಿಪ್ ಇರಿಗೇಷನ್, ಕೃಷಿ ಹೊಂಡಗಳು, ರಿಂಗ್ ಬಾವಿ, ತೆರೆದ ಬಾವಿ, ಈ ತರ ಸ್ಕೀಮ್ಸ್ ಏನಿರುತ್ತೆ ಇದೆಲ್ಲಾನು ಅವ್ರಿಗೆ ಸೌಲಭ್ಯಗಳನ್ನ ನಾವು ಕೊಡ್ತೀವಿ ಸರ್. ಅದು ಕೂಡ ಜನರಲ್ ಗೆ 40% ಸಬ್ಸಿಡಿ ಇರುತ್ತೆ, ಎಸ್ಸಿ ಎಸ್ ಟಿಗೆ 90% ವರೆಗೂ ಸಬ್ಸಿಡಿ ಆತರ ಇರುತ್ತೆ. ಇದು ಪ್ರೋತ್ಸಾಹ ಧನ ಬರುತ್ತೆ. ಅದು ಬಿಟ್ಟು ಇನ್ನ ಏನಂದ್ರೆ ಈ ಕಾಫಿ ಇದರಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಮಕ್ಕಳು, ಅವ್ರಿಗೆ ಏನ್ ಮಾಡ್ತೀವಿ ಸ್ಟೈಫಂಡ್, ಎಜುಕೇಶನ್ ಸ್ಟೈಫಂಡ್, ಸ್ಕಾಲರ್ಶಿಪ್ಸ್, ಅದನ್ನು ಕೂಡ ಅಂದ್ರೆ ಒಂದು ಎಸ್ ಎಲ್ ಸಿ ಮುಗಿದು ಫಸ್ಟ್ ಪಿ ಯು ಸಿ ಹೋಗ್ತಾರಲ್ವಾ ಅವ್ರಿಗಿರುತ್ತೆ, ಮತ್ತೆ ಡಿಗ್ರಿ ಮಾಡ್ತಿರೋ ಮಕ್ಕಳಿಗೆ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರೋ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಇರುತ್ತೆ. ಅದು ಕೂಡ ಹೋದ ವರ್ಷ ಕೊಟ್ಟಿದೀವಿ, ಅದು ಕೂಡ ರೀಜನಲ್ ವೈಸ್ ಅದು ನಡೀತಿರುತ್ತೆ ಸರ್. ಅದು ನಾರ್ಮಲ್ ಆಗಿ ನಡೆಯುವಂತ ಪ್ರೋಗ್ರಾಮ್ಸ್, ಅದನ್ನ ನಾವು ಒಂದು ಅಕ್ಟೋಬರ್ ತಿಂಗಳಲ್ಲಿ ನಾವು ಕಾಲ್ ಫಾರ್ ಮಾಡಿಬಿಟ್ಟು ಅಪ್ಲಿಕೇಶನ್ ತಗೊಂಡು ಮೆರಿಟ್ ಆಧಾರದ ಮೇಲೆ ಅವರಿಗೆ ಸ್ಕಾಲರ್ಶಿಪ್ಸ್ ಕೊಡುವಂತ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಇದರ ಜೊತೆಗೆ ಈಗ ರೈತರಿಗೆ ಪ್ರೋತ್ಸಾಹ ಅಂದ್ರೆ ಕಾಫಿ ಬೆಳೆಗಳಿಗೆ ಪ್ರೋತ್ಸಾಹಕ್ಕೋಸ್ಕರ ಅವರಿಗೆ ಒಂದು ಪ್ರಶಸ್ತಿ ಕೊಡತಕ್ಕಂತ ಕಾರ್ಯಕ್ರಮ ಏನಾದ್ರೂ ಇದೆಯಾ ಸರ್? ಪ್ರಶಸ್ತಿ ಕೊಡೋದು ಅಂದ್ರೆ ಈಗ ನಾನು ಹೇಳಬೇಕು ಹೇಳ ಗೊತ್ತಿಲ್ಲ, ಈಗ ಅಕ್ಟೋಬರ್ ನಲ್ಲಿ ನಮ್ಗೆ ಸೆಂಟನರಿ ಸೆಲೆಬ್ರೇಷನ್ ಅಂತ ಇದೆ. ಕಾಫಿ ಮಂಡಳಿ ಶುರುವಾಗಿ 100 ವರ್ಷಗಳು ತುಂಬಿದೆ, 100 ವರ್ಷಗಳ ಕಾರ್ಯಕ್ರಮ ಅನ್ಕೊಂತಿದ್ದಾರೆ. ಅದರಲ್ಲಿ ಪ್ರೋಗ್ರೆಸಿವ್ ಗ್ರೋಯರ್ಸ್ ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಮಾಡಿದ್ದಾರೆ, ಅದು ನಡೀತಾ ಇದೆ, ಪ್ರೋಗ್ರೆಸ್ ನಡೀತಿದೆ, ಅದನ್ನೆಲ್ಲ ಮಾಡಿ ಅವ್ರಿಗೆ ಪ್ರಶಸ್ತಿ ಕೂಡ ನಡೆಯುತ್ತೆ. ಕೇಳೋದು ವರ್ಷ ವರ್ಷ ಈ ತರದ್ದು ರೈತರನ್ನ ಅಂದ್ರೆ ಯಾರು ಒಳ್ಳೆ ಇದರಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಸನ್ಮಾನಿಸೋದಾಗ್ಲಿ ಪ್ರಶಸ್ತಿ ಕೊಡೋದಾಗ್ಲಿ ನಿಮ್ಮ ಮಂಡಳಿಯಿಂದಾಗ್ಲಿ ಅಥವಾ ನಮ್ಮ ಈ ಒಂದು ಕ್ಷೇತ್ರವಾರು ಇದರಿಂದಾಗ್ಲಿ ಅಂತ ನಾನು ಕೇಳ್ತೇನೆ. ಆ ತರದ್ದು ಇರೋದಿಲ್ಲ, ಅವ್ರಿಗೆ ಪ್ರಶಸ್ತಿಗಳಂತ ಇರೋದಿಲ್ಲ, ಬಟ್ ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರಿಗೇನಾದ್ರೂ ಇದ್ರೆ ಅದ್ ನಡೀತಾ ಇರುತ್ತೆ ಸರ್, ಜನರಲ್ ಆಗಿ ಮಾಡೋದ್ ನಡ್ತಿರ್ತಾರೆ. ಜೊತೆಗೆ ಈಗ ಸರ್ ಈ ಒಂದು ಕಾಫಿಯ ಯಾಕೆಂತಂದ್ರೆ ಕಾಫಿ ಒಂದೇ ಬೆಳೆ ಬೆಳೀರಿ ಅಂತ ಹೇಳೋದಕ್ಕೆ ಬದಲಿಗೆ ಈಗ ಉಪಬೆಳೆ ಕೂಡ ಬೆಳೀರಿ ಅಂತ ಆತರದ ಏನಾದ್ರೂ ಕಾರ್ಯಕ್ರಮ ಇದೆಯಾ ಸರ್? ಉಪಬೆಳೆ ಅಂದ್ರೆ ಈಗ ಅದು ಕೂಡ ಸರ್ ಪ್ರದೇಶದ ಹವಾಮಾನ ಮತ್ತು ಏನೋ ಮಣ್ಣಿನ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ, ಮಣ್ಣಿನ ಗುಣದ ಮೇಲೆ ಹೋಗುತ್ತೆ. ಯಾಕಂದ್ರೆ ಈಗ ನೋಡಿ ಕೊಪ್ಪ ಈ ಭಾಗ ಏನಿದೆ ಶೃಂಗೇರಿ, ಶೃಂಗೇರಿ ಈ ಒಂದು 2-3 ವರ್ಷಗಳಿಂದ ಮುಖ್ಯವಾಗಿ ಅಲ್ಲಿ ಅಡಿಕೆ ಬೆಳೀತಿದ್ರು, ಕಾಫಿ ಕಡಿಮೆ ಇತ್ತು. ಬಟ್ ಅಡಿಕೆ ಏನಾಯ್ತು, ಎಲ್ಲೋ ಲೀಫ್ ಡಿಸೀಸ್ ಅಂತ ಬಂತು, ಎಲೆ ಚುಕ್ಕಿ ಇದು ಹಳದಿ ರೋಗ ಅಂತ ಬಂದ್ ಏನಾಯ್ತು, ನನಗೆ ಗೊತ್ತಿರಂಗೆ ಒಂದು 90% ಅಡಿಕೆ ಹೋಗಿದೆ. ಈಗ ಏನ್ ಮಾಡ್ತಿದ್ದಾರೆ ರೈತರು, ಎಲ್ಲರೂ ಕಾಫಿಗೆ ಸ್ವಿಚ್ ಓವರ್ ಆಗ್ತಿದ್ದಾರೆ. ಸೊ ಅದರಿಂದ ಉಪಬೆಳೆ ಅನ್ನೋದು ಇಲ್ಲಿದ್ದೇ ಇದೆ, ಒಂದು ಅಡಿಕೆ ಮೆಣಸು ಕಾಫಿ ಇದ್ದೇ ಇದೆ ಉಪಬೆಳೆ. ಬಟ್ ಕೆಲವು ಪ್ರದೇಶಗಳಲ್ಲಿ ಅಂದ್ರೆ ಈ ಇದಕ್ಕೆ ಏನು ಸೂಟ್ ಆಗೋದಿಲ್ಲ ಅದರಿಂದ. ಬಟ್ ಉಪಬೆಳೆ ಅಂದ್ರೆ ಮೆಣಸು, ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಕಾಫಿ ತೋಟ ಹೋದ್ರೆ ಮೆಣಸು ಅನ್ನೋದು ಇದ್ದೇ ಇರುತ್ತೆ, ಅದು ಒಂಥರ ಅವಿಭಾಜ್ಯ ಅಂಗ, ಏಲಕ್ಕಿ ಅವೆಲ್ಲ ಇದ್ದೇ ಇರುತ್ತೆ. ಅವ್ರಿಗೆ ಅದು ಅನುಕೂಲ ಆಗುತ್ತೆ ಮಾಡಬಹುದು ಅನ್ನಂಗಿದ್ರೆ ನಾವು ಅದರಲ್ಲಿ ಅವ್ರ ಅದಕ್ಕೆ ಕೂಡ ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಸಹಾಯ ಮಾಡಕ್ಕೆ ಇರುತ್ತೀವಿ ಸರ್ ಅಷ್ಟೇ. ಈಗ ಆರಂಭದಲ್ಲಿ ಈ ಒಂದು ಭಾಗದಲ್ಲಿ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಏರಿಯಾ ಅಂತಂದ್ರೆ ಈ ಒಂದು ಪ್ರದೇಶ ವಿಸ್ತರಣೆ ಹೇಗಿತ್ತು, ಮಧ್ಯದಲ್ಲಿ ಹೇಗೆ, ಈಗ ಸದ್ಯ ಇದರ ಒಂದು ವ್ಯಾಪ್ತಿ ಯಾವ ರೀತಿಯಿಂದ ಇದೆ ಕಾಫಿ ಬೆಳೆಯ ಒಂದು, ಅಂದ್ರೆ ಇದು ಜಾಸ್ತಿ ಹಾಕೋತಾ ಹೋಗ್ತಾ ಇದೆಯಾ ಅಥವಾ ಇದ್ರಲ್ಲೇನೆ ನಿರ್ವಹಣೆ ಮಾಡ್ತಾ ಇದಾರೆ ಹೇಗೆ ಸರ್? ಎಕ್ಸ್ಪಾನ್ಷನ್ ಅನ್ನೋದು ಆಲ್ರೆಡಿ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಿದೆ, ರೀಚ್ ಆಗಿದೆ. ಯಾಕಂದ್ರೆ ಎಕ್ಸ್ಪಾಂಡ್ ಮಾಡೋದು ಮಾಡ್ತಿದ್ದಾರೆ. ಈಗ ಕೆಲವರು ಏನ್ ಮಾಡ್ತಾರೆ, ಈ ಅಡಿಕೆಗೆ ಹೋಯ್ತು ಪ್ರೈಸ್ ಅಂದ್ರೆ ಹಳದಿ ರೋಗ ಬಂದು ತುಂಬಾ ಕಡೆ ಹೋಯ್ತಲ್ಲ, ಅವ್ರು ಏನ್ ಮಾಡಿದ್ರೆ ತೆಗೆದ್ಬಿಟ್ಟು ಅಲ್ಲಿ ಕಾಫಿನ ನೆಡ್ತಿದ್ದಾರೆ. ಗದ್ದೆ ಪ್ರದೇಶಗಳಿಗೆ ಭತ್ತ ಮೊದಲೆಲ್ಲ ತುಂಬಾ ಇಲ್ಲಿ ಭತ್ತ ಬೆಳೀತಿದ್ದಂತ ಪ್ರದೇಶಗಳು, ಈಗ ಭತ್ತ ಅದನ್ನೆಲ್ಲ ಮಾಡ್ಬಿಟ್ಟು ಕಾಫಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದು ಕೂಡ ಸಮಸ್ಯೆ ಇದೆ. ಅದಕ್ಕೆ ಕಾಫಿ ಮಂಡಳಿಯಿಂದ ಎಕ್ಸ್ಪಾನ್ಷನ್ ಅಂತ ಮೊದಲು ಒಂದು ಸ್ಕೀಮ್ಸ್ ಎಲ್ಲ ಇತ್ತು, ಅದನ್ನ ಏನ್ ಮಾಡಿದ್ರಿ ಬೇರೆ ಬೇರೆ ಇದೆಲ್ಲ ನೋಡ್ಬೇಕಲ್ವಾ, ಏನಾಗುತ್ತೆ ಅಂಡರ್ಗ್ರೌಂಡ್ ವಾಟರ್ ಕೆಪಾಸಿಟಿ ಏನಾದ್ರು ಇದು ಹೋಗುತ್ತಾ ಇದೆ, ಬೇರೆ ಎಲ್ಲ ಪ್ರತಿಕೂಲ ಇದೆಲ್ಲ ನೋಡ್ಕೊಂಡು ಏನ್ ಮಾಡಿದ್ರೆ ಎಕ್ಸ್ಪಾನ್ಷನ್ ಮಾಡೋದನ್ನ ನಮ್ ಕಡೆಯಿಂದ ಪ್ರೋತ್ಸಾಹ ಮಾಡೋದಿಲ್ಲ, ಬೇಡ ಅಂತ. ರೈತರು ಮಾಡ್ಕೊಂಡಂಗಿದ್ರೆ ಅವ್ರು ಮಾಡ್ತಾರೆ. ಬಟ್ ಆದ್ರೆ ಏನಾದ್ರೂ ಈಗ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಕಾಫಿ ಮರುನಾಟಿ ಕಾರ್ಯಕ್ರಮ ಅಂತ, ಈಗ 40 ವರ್ಷ ಮೇಲ್ಪಟ್ಟಂತ ರೋಬಸ್ಟಾದಲ್ಲಿ ಏನಾದ್ರೂ ಅವ್ರಿಗೆ ಇಳುವರಿನೇ ಬರ್ತಿಲ್ಲ, ಬೇರೆ ಬೇರೆ ಕಾರಣಾಂತರಗಳಿಂದ ಸತ್ತೋಗಿದೆ ಆಗಿದೆ ಅಂದಾಗ ಕಾಫಿ ಮಂಡಳಿ ಏನ್ ಮಾಡುತ್ತೆ ಅವ್ರಿಗೆ ಮರುನಾಟಿ ಮಾಡ್ಕೊಳಕ್ಕೆ ಪ್ರೋತ್ಸಾಹ ನೀಡಿ ಪ್ರೋತ್ಸಾಹನ ಕೊಡ್ತೀವಿ, ಅದಕ್ಕೆ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಬಟ್ ಕಾಫಿ ಎಕ್ಸ್ಪಾನ್ಷನ್ ಅಂದ್ರೆ ಆಲ್ರೆಡಿ ಇದು ರೀಚ್ ಆಗಿದೆ ಸರ್. ಎಕ್ಸ್ಪಾನ್ಷನ್ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಹೊಸದಾಗಿ ಕಾಫಿ ತೋಟ ಮಾಡುವುದಾದ್ರೆ ಅವರಿಗೆ ಯಾವ ರೀತಿಯಿಂದ ಗೈಡೆನ್ಸ್ ಮಾಡ್ತೀರಾ? ಕಾಫಿ ತೋಟ ಅವ್ರು ಏನಾದ್ರು ಹೊಸದಾಗಿ ಮಾಡ್ತೀವಿ ಅಂದ್ರೆ ನಾವು ಅವ್ರು ಏನಾದ್ರು ನಮ್ಮ ಕರೆದ್ರೆ ಹೋಗ್ತೀವಿ, ಕಾಫಿ ತೋಟ ಅಡ್ವೈಸ್ ಮಾಡ್ತೀವಿ ಹೇಗ್ ಮಾಡ್ಬೇಕು, ಕಾಫಿ ಗುಂಡಿ ಅಂದ್ರೆ ಕಾಫಿ ನೆಡಕ್ಕಿಂತ ಮುಂಚೆ ಯಾವ ತರ ನೀವು ಪ್ರದೇಶನ ಕ್ಲೀನ್ ಮಾಡಿ ಇಟ್ಕೊಬೇಕು, ಗುಂಡಿ ಕಾಫಿ ಸಸಿ ನೆಡೋದಕ್ಕೆ ಗುಂಡಿ ಯಾವ ತರ ತೆಗಿಬೇಕು, ಏನೇನು ಗೊಬ್ಬರಗಳು ಕೊಡಬೇಕು, ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಅದನ್ನೆಲ್ಲ ನಾವು ಅವ್ರಿಗೆ ಮಾಹಿತಿ ಕೊಡೋದು ಕೊಟ್ಟೆ ಕೊಡ್ತೀವಿ. ಆದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಏರಿಯಾ ಏನಿದೆ ಸ್ವಲ್ಪ ಕಡಿಮೆ ಆಗ್ತಿದೆ, ಅದು ತುಂಬಾನೇ ನಿಮ್ಗೆ ಜಾಸ್ತಿ ಆಗ್ತಾ ಇಲ್ಲ. ಮತ್ತೆ ಈಗ ಒಟ್ಟಾರೆಯಾಗಿ ಈ ಒಂದು ಕಾಫಿ ಮಂಡಳಿಯ ಕಾರ್ಯಚಟುವಟಿಕೆಗಳ ಕುರಿತು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಕೇಳುಗರಿಗೆ? ಈಗಾಗಲೇ ನಾನು ಹೇಳದಂಗೆ ಕಾಫಿ ಮಂಡಳಿಯಲ್ಲಿ ನಾವು ಏನೇನು ಯೋಜನೆಗಳಿದೆ, ಯಾವ್ಯಾವ ರೀತಿ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದೀವಿ ಎಲ್ಲಾನು ನಿಮ್ ಮುಂದೆ ತೆರೆದಿಟ್ಟಿದೀವಿ. ಯಾವುದೇ ಫ್ಯೂಚರ್ ಅಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಅವರಿಗೆ ಕಾಫಿ ಬಗ್ಗೆ ನಮ್ಮ ಕಾಫಿ ಬೆಳೆಗಾರರು ಯಾವುದೇ ಒಂದು ಮಾಹಿತಿ ಬೇಕಾದಲ್ಲಿ ತಪ್ಪದೇ ಕಾಫಿ ಮಂಡಳಿ ಕಚೇರಿಯನ್ನ ಸಂಪರ್ಕಿಸಿ ಅವರಿಗೆ ಅಗತ್ಯವಾದಂತಹ ಯಾವುದೇ ತರಹದ ಮಾಹಿತಿಯನ್ನು ಪಡ್ಕೊಳಕ್ಕೆ ನಾವು ಯಾವಾಗೂ ಓಪನ್ ಆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹೆಚ್ಚಿನ ಮಾಹಿತಿ ಪಡೆಯುವುದಾದ್ರೆ ತಮ್ಮ ಅಧಿಕಾರಿಗಳು ಅಥವಾ ತಮ್ಮ ಒಂದು ದೂರವಾಣಿ ಸಂಖ್ಯೆನ ಕೊಡಿ ಸರ್. ಸರ್, ಕಾಫಿ ಮಂಡಳಿ ಕೊಪ್ಪದು ಡಾಕ್ಟರ್ ಪ್ರಭುಗೌಡ ಕಮರೆಡ್ಡಿ ಅಂತ ಅವರು ಏರಿಯಾ ಸಂಪರ್ಕ ಅಧಿಕಾರಿಗಳಾಗಿರ್ತಾರೆ. ಸೊ ಅವರ ಫೋನ್ ನಂಬರ್ ಬಂದು 9901257939. ಸೊ ಈ ನಂಬರ್ ಕರೆ ಮಾಡಬಹುದು. ಶೃಂಗೇರಿ ಭಾಗ ಮತ್ತೆ ಇವನ್ ಕೊಪ್ಪ ಭಾಗ ಇದನ್ನ ಆಗಿದ್ರು ನೋಡಂಗಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಹೆಸರು ಮಂಜುನಾಥ್ SB ಅಂತ, ನಾನು ವಿಸ್ತರಣಾ ನಿರೀಕ್ಷಕರ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ ಬಂದು 7382306009 ಆಗಿರುತ್ತೆ. ನಿಮ್ಗೆ ಬಾಳೆಹೊನ್ನೂರು ಆ ಭಾಗದ ಅಧಿಕಾರಿನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಮಹೇಶ್ವರ್ ಮೂರ್ತಿ ಅಂತ ಇದ್ದಾರೆ ಸರ್, ಅವರು ಅಲ್ಲಿ ಕಿರಿಯ ಸಂಪರ್ಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಫೋನ್ ನಂಬರ್ ಬಂದು 9481649575 ಫೋನ್ ನಂಬರ್ಗೆ ನೀವು ಸಂಪರ್ಕಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಮಾಹಿತಿನ ನಾವು ಕೊಡೋದಕ್ಕೆ ಸಿದ್ಧರಾಗಿರ್ತೀವಿ ಸರ್. ಧನ್ಯವಾದ ಸರ್. ಇದುವರೆಗೆ ತಾವು ಕಾಫಿ ಮಂಡಳಿಯಿಂದ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಕಾಫಿ ಬೆಳೆಗಾರರ ಒಂದು ಯಶಸ್ಸಿಗೆ ಅಥವಾ ಅವರ ಒಂದು ಸಬಲೀಕರಣಕ್ಕೆ ಅವರ ಒಂದು ಏಳಿಗೆಗೆ ಅಂತಂತ ಹೇಳಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದಗಳು. ಇದುವರೆಗೆ ಕಾಫಿ ಮಂಡಳಿಯ ಕಾರ್ಯಚಟುವಟಿಕೆಗಳು ಕುರಿತು ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಕೊಪ್ಪದ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ SB ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಕೇಳಿ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ಕೆಂಚನಹಳ್ಳಿ ಗ್ರಾಮದ ರೈತರಾದ ಶ್ರೀ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನವನ್ನು. ಇದರ ಪ್ರಸ್ತುತಿ ಹಾಗೂ ಇವರನ್ನು ಸಂದರ್ಶಿಸುವವರು ಡಾ SM ಸುಧಾಕರ್. ಆತ್ಮೀಯ ಕೃಷಿ ರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಭದ್ರಾವತಿ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದ ಒಬ್ಬ ರೈತರಿದ್ದಾರೆ, ಬಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು. ಪ್ರಮುಖವಾಗಿ ಇವರು ಅಡಿಕೆ ಬೆಳೆಯನ್ನ ಬೆಳೀತಾರೆ, ಇದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡ್ತಾರೆ, ಜೊತೆಗೆ ತೆಂಗು ಕೂಡ ಇವರು ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳೆದ್ಬಿಟ್ಟು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಗೆ ತಮಗೆ ಸ್ವಾಗತ ಕೋರುತ್ತಾ ಚಂದ್ರಶೇಖರ್ ಅವರೇ, ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್, ಕೇಳುಗರಿಗೂ ಮತ್ತು ಕಾರ್ಯದಲ್ಲಿ ನಿರತರಾಗಿದ್ದಂತ ಎಲ್ಲಾ ಅಧಿಕಾರಿ ವರ್ಗದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅನುಭವನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೇಳಿ, ತಮ್ಮ ಒಂದು ಕೃಷಿ ಜೀವನ ಆರಂಭ ಮಾಡಿದ್ದು ಎಷ್ಟು ವರ್ಷದ ಹಿಂದೆ, ಪ್ರಥಮದಲ್ಲಿ ಹೇಗಿತ್ತು, ಮಧ್ಯದಲ್ಲಿ ಯಾವ ರೀತಿಯಿಂದ, ಮತ್ತೆ ಈಗ ಸದ್ಯ ಯಾವ ರೀತಿಯಿಂದ ಇದೆ? ಸರ್, ನಾನು ಮೊದಲಿಗೆ ಮಾಡಿದಾಗ ತುಂಬಾ ಬಹಳ ಕಷ್ಟ ಆಗಿತ್ತು. ಬಟ್ ಏನಪ್ಪ ಅಂದ್ರೆ, ನಾನು ನಂದು ಇರೋದು 1.5 ಎಕರೆ ಜಮೀನು, ಅದರಲ್ಲಿ ನಾನು ಸ್ಟಾರ್ಟಿಂಗ್ ಏನ್ ಮಾಡಿದೆ, ಭತ್ತ ಮಾಡಿದೆ. ಭತ್ತ ಮಾಡಿದ ನಂತರ 1.75 ಎಕರೆ ಕಬ್ಬನ್ನು ಮಾಡಿದೆ. ಆ ಕಬ್ಬು ನನಗೆ ಯಾವ ತರ ನೆಡಬೇಕು ಏನು ಅನ್ನೋದು ಅನುಭವನೇ ಇರಲಿಲ್ಲ. ನನ್ನ ಸ್ವಇಚ್ಛೆಯಿಂದ ನಾನು ನೆಟ್ಟೆ. ಅದು ನನ್ನ ದುರದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಸೈಕ್ಲೋನ್ ಹಿಡಿತು 15 ದಿವಸ, ಅರ್ಧ ಕಬ್ಬು ಬಂತು ಅರ್ಧ ಹೋಯ್ತು. ನಾನೇನಪ್ಪ ಅಂದ್ರೆ, ಒಂದು ಇರ್ಲಿ ಅಂತ ಒಂದಿಷ್ಟು ಅಡಕೆ ಸಸಿಗಳನ್ನ ಪ್ಯಾಕೆಟ್ ಮಾಡಿದ್ದೆ. ಆ ಪ್ಯಾಕೆಟ್ಗಳನ್ನ ನಾನು ಏನ್ ಮಾಡಿದೆ, ಕಬ್ಬು ಹೋಗಿದ್ದಂತ ಗಿಡನ ಮತ್ತೆ ಗ್ಯಾಪ್ ನೀಡ್ಬೇಕಲ್ಲ, ಅದು ಖಾಲಿ ಉಳಿತು ಜಾಗ. ಅವಾಗೊಂದು 150 ಗಿಡ ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ ನೆಟ್ಟೆ. ಆಮೇಲೆ ಇನ್ ಬಾಕಿದ್ ಕಿತ್ತು ಕಬ್ಬನ್ನ ಇದ್ ಮಾಡಿದೆ. ಆಮೇಲೆ 1.75 ಎಕರೆ ಭತ್ತ ಇರಬೇಕು ಅಂತ ನಾನು ಇವತ್ತು ಆಸೆ ಪಡ್ತೀನಿ, ಭತ್ತ ಮಾಡ್ತಾ ಇದ್ದೆ. ಆಮೇಲೆ ವರ್ಷ ವರ್ಷ 3 ವರ್ಷಕ್ಕೊಂದ್ಸರಿ ಗ್ಯಾಪ್ ಮಾಡ್ತಾ 105 ಗಿಡ 105 ಗಿಡ ನಾನು ಒಬ್ಬನೇ, ಮತ್ತೆ ಕೂಲಿ ಆಳು ಕರ್ಕೊಂಡು ಹೋಗ್ತಿರ್ಲಿಲ್ಲ. ದಿವಸ 10 ಗಿಡ ಆಗ್ಲಿ 15 ಗಿಡ ಆಗ್ಲಿ ತಗೊಂಡೋಗಿ ನೆಟ್ಕೊಂಡು ಇದ್ ಮಾಡಿ ನಾನು ಇವತ್ತು ಅಷ್ಟು 1.5 ಎಕರೆ ತೋಟ ಮಾಡಿನಿ. ಬಟ್ ನನ್ನ ಆಸೆ ಇದ್ದಿದ್ದು ಏನಪ್ಪಾ ಅಂದ್ರೆ, 1.5 ಎಕರೆ ಭತ್ತ ಮಾಡ್ಬೇಕು ಅಂತ ಇತ್ತು. ಬಟ್ ನಮ್ ತೋಟ ಗದ್ದೆ ಸುತ್ತ ತೋಟಗಳದು, ತೋಟಗಳ ಮಧ್ಯದಲ್ಲಿ ನಾವು ಭತ್ತ ಮಾಡಿದ್ರೆ ನಾವು ಭತ್ತ ತಗೊಂಡೋಗಕ್ಕಾಗಲ್ಲ, ಬರೀ ಹುಲ್ ತಗೊಂಡೋಗ್ಬೇಕಾಗತ್ತೆ. ಅದು ಸುತ್ತಮುತ್ತ ಅಕ್ಕಿಗಳು ಪಕ್ಷಿಗಳು ಕಾಟ ಆಗುತ್ತೆ. ಆಮೇಲೆ ಅದು ಪಕ್ಷಿಗಳು ನಮ್ಮಂತೆ ಜೀವಿಗಳು, ಅವು ತಿನ್ಬೇಕು, ಆಹಾರ ಬೇಕು. ಹೋಗ್ಲಿ, ಅವೇನು ಯಾವಾಗ್ಲೂ ತಿನ್ನೋ, ಸ್ವಲ್ಪ ಬಲಿಯ ತನಕ ತಿಂತವಷ್ಟೇ, ಹಾಲುಗಳಲ್ಲಿ ತಿಂತವೆ, ಬಲ್ತ್ ಮೇಲೆ ಅವು ತಿನ್ನೋದಿಲ್ಲ. ಬಟ್ ಏನಪ್ಪಾ ಅಂದ್ರೆ, ಸುತ್ತ ನೆರಳಾಯ್ತು ಅಂದ್ರೆ ಯಾವ ಫಸಲು ಬರಲ್ಲ. ಹಂಗಾಗಿ ನಮ್ ಏರಿಯಾದಲ್ಲಿ ಯಾವ ಫಸಲು ಇರುತ್ತೆ, ನಾವು ಅದಕ್ಕೆ ಅವಲಂಬನೆ ಆಗ್ಬೇಕಾಗತ್ತೆ ಅಂತ ನನ್ನ ಹೊಂದ್ಕೊಂಡ್ರಿ. ಅಡಿಕೆ ಹಾಕ್ಬಿಟ್ರಿ? ಅಡಿಕೆ ಹಾಕ್ದು. ಆಮೇಲೆ ಅದ್ರಲ್ಲಿ ನಾವು ಹೈನುಗಾರಿಕೆಗೆ ಸೀಮೆ ಹುಲ್ಲು ಅಂತ ಬರುತ್ತೆ, ನೇಪಿಯರ್ ಅಂತ. ಅದ ನಾನು ಈಗ 2 ವರ್ಷ ಆಯ್ತು ಅಷ್ಟೇ ತೆಗೆದು. ನಾನು 20 ವರ್ಷ ಸರ್ವಿಸ್ ಅಲ್ಲಿ ನೇಪಿಯರ್ ಅಲ್ಲೇ ಇತ್ತು, ನಮ್ ತೋಟ ತುಂಬಾ ಇತ್ತು. ಎಷ್ಟಿದಾವೆ ಹಸುಗಳು? ಈಗ 3 ಅದಾವೆ. ಮೊದ್ಲು 5 ಇದ್ದು. ಯಾವ ದೇಶಿನ? ಜರ್ಸಿ. ಮೊದ್ಲು HF ಇದ್ದು, ನಾಟಿ ಕೆಲಸದಲ್ಲಿ ನಾನು 1 ಹಸು ತಂದೆ. ಆಮೇಲೆ ಇನ್ನೊಂದು ಹಸು ಬೇಕಾಯ್ತು, ಹಾಲು ಇಲ್ದಾಗ ಆಯ್ತು. ನನ್ನ ಮಗನ ಬಾಣಿತನದಲ್ಲಿ ಬೇರೆ ಮನೇಲಿ ಹಾಲು ತಗೊಂಬಂದು ಅವನಿಗೆ ಹೋಗ್ಲಿಲ್ಲ. ಆಮೇಲೆ ನಮ್ಮ ಅತ್ತೆಯವ್ರು ಹೇಳಿದ್ರು, ನೀನು ಹಸು ತಂದ್ರೆ ಮಾತ್ರ ನಾನು ಮಗು ಕಳಿಸ್ತೀನಿ, ಇಲ್ಲ ನಮ್ಮ ಮನೇಲಿ ಬೆಳಿಲಿ ಅಂದ್ರು. ನಾನು ಇಲ್ಲ ತರ್ಲೇಬೇಕು ಅಂತಂದ್ರೆ ಹಠ ಚೆಲ್ಲ ಹುಟ್ಟು. 1 ಹಸು ತಂದೆ, ಅದು ಹಾಲು ಕರೆದಾದ್ಮೇಲೆ ಅದು ಮತ್ತೆ ಗಬ್ಬ ಆಯ್ತು. ಗಬ್ಬ ಆದಾಗ ಮತ್ತೆ ಹಾಲಿ ತೊಂದರೆ ಆಗತ್ತಲ್ಲ, ಮತ್ತೊಂದು ಹಸು ತಂದೆ. ಅದು ನನ್ನ ದೂರದೃಷ್ಟಕ್ಕೆ ಅದು 2 ಸರಿ ಅವಳಿ ಜವಳಿ ಕರುಗಳಾಗ್ತು, ಒಂದ್ಸರಿ ಓರಿ ಕರುಗಳಾಗ್ತು, ಒಂದ್ಸರಿ ಹೆಣ್ಣು ಕರುಗಳಾಗ್ತು. ಬಟ್ ಅವು ಉಳಿಲಿಲ್ಲ, ಹೊಟ್ಟೆಲೆ ಇದಾಗೋದು. ಹಂಗಾಗಿ ನಾನು ಹಸುನೇ ಅವತ್ತಿನ ಕಾಲದಲ್ಲಿ ನಾನು ಹೊಟ್ಟೆ ತುಂಬ ಊಟ ಮಾಡೋದು ಕಷ್ಟ ಇತ್ತು. ಅವಾಗ ಹೇಳ್ಬೋದು, ಈಗ ರೈತರು ಅವಾಗ ತುಂಬಾ ಕಷ್ಟ ಇತ್ತು. ಬಡತನ, ಸಾಲಗಾರ, ಅವು ಇವು ತುಂಬಾ ಇತ್ತು. ನನಗೆ ಅವತ್ತು ಅಮ್ಲಿ ಉಣ್ಣ ಟೈಮಲ್ಲಿ ಅನ್ನ ಉಣ್ಣಕ್ಕೆ ದಾರಿ ಮಾಡಿಕೊಟ್ಟಿದ್ದು ಹಸುಗಳೆ. ಇವತ್ತು ನಾನು ಈ ಸ್ಟೇಜ್ ಬಂದಿದ್ದೀನಿ ಹಸುಗಳ ಕಾರಣ. ಹಸುಗಳ ಕಾರಣ ಅಂತೀರಾ? ಹೌದು. ಎಷ್ಟು ಹಾಲು ಕೊಡ್ತದೆ ಬೆಳಿಗ್ಗೆ ಸಂಜೆ? ಮೊದ್ಲು ಕರು ಹಾಕ್ತಾಗ 6 ಲೀಟರ್ ಬರ್ತವೆ, ನಂತರ ಒಂದ 4-5 ತಿಂಗಳಾದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ಈಗ ನೇಪಿಯರ್ ಅಲ್ದೇ ಮತ್ತೇನು ಹುಲ್ಲು ಹಾಕ್ತೀರಿ? ಭತ್ತದ ಹುಲ್ಲು ಹಾಕ್ತಾ ಇದ್ದು. ಬಟ್ ನಮ್ಮ ಏನೇ ಆದ್ರೂ ರೋಡ್ ಸೈಡ್ ಅಲ್ಲಿ ಬಿಟ್ಟರು ಮೇಯ್ತಾ ಇದ್ದು. ಕೊನೆ ಪಕ್ಷ ಅಡಿಕೆ ಪಟ್ಟೆನು ಸಹ ಚಿಗದ್ ಹಾಕಿದ್ರು ತಿನ್ನವು. 1 ವರ್ಷ ಈ ಜೋಳದ ದಿಂಡು ಬರುತ್ತೆ, ಜೋಳ ಹಾಕಿ ವೇಸ್ಟ್ ಆಗಿ ಬಿಟ್ಟಿರ್ತಾರೆ. ಆ ದಿಂಡನ್ನ ತಗೊಂಬಂದು 3 ತಿಂಗಳು ಮೇಂಟೈನ್ ಮಾಡಿದ್ದೆ. 3 ತಿಂಗಳ ತನಕ ನಮ್ಮ ಹೊಸಗಳು ತಿಂದು ಹಿಟ್ಟು ಇಲ್ಲ, ಅವೇನಾಗಲ್ಲ. ಡೈರಿ ಫುಡ್ ಹಾಕ್ತಾ ಇದ್ದೆ. ಡೈರಿ ಫುಡ್ ಅಂದ್ಬಿಟ್ರೆ ಇನ್ನೇನು ಆಗಲ್ಲ. ಮನೇಲಿ ಭತ್ತ ಮಾಡಿಸ್ಕೊಂಬಂದ್ರೆ ಅದ್ರಲ್ಲಿ ತೌಡು ಹಾಕ್ತೀವಿ ಅಷ್ಟೇ. ಅಷ್ಟ್ ಬಿಟ್ರೆ ಮತ್ತಿನ್ಯಾವ್ದು ಹಾಕ್ತಿರ್ಲ. ಇದು ನಿಮ್ಮಲ್ಲಿ ಇದೈತಾ ಹಾಲಿನ ಡೈರಿ ಐತಾ? ಇದೆ ಹಾಲ್ ಡೈರಿ. ಅಲ್ಲಿಂದ ಡೈರಿಯಿಂದ ಕೊಡ್ತಾರಲ್ಲ ಇದು ಮಿನರಲ್ ಮಿಕ್ಸರ್, ಆಮೇಲೆ ಬೇರೆ ಒಂದು ಹಾಕ್ತಾ ಇದೆ ಖನಿಜ ಮಿಶ್ರಣ ಪೌಡರ್ ಬರುತ್ತೆ, ಅದನ್ನ ಹಾಕ್ತಿವಿ 6 ತಿಂಗಳು ಸರಿ. ನೆಕ್ಕು ಬೆಲ್ಲೆ ಅದೆಲ್ಲ ಕೊಡ್ತಾರಲ್ಲ, ನೆಕ್ಕು ಬಿಲ್ಲೆ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲ ಅದೇನು ಯೂಸ್ ಮಾಡಿಲ್ಲ, ಬಟ್ ಈ ಜಂತಿ ಮಾತ್ರ ಕೊಡ್ತಾರೆ ವರ್ಷಕ್ಕೆ. ನೆಕ್ಕು ಬಿಲ್ಲೆ ಅಂತಂದ್ರೆ ಅದು ಒಂಥರ ಪೋಷಕಾಂಶಗಳನ್ನ ಕೊರತೆನ ನೀಗಿಸ್ತದೆ ಅಂತ ಹೇಳ್ತಾರೆ. ಅದನ್ನ ಅವ್ರಿಗೆ ಕೊಟ್ರೆ, ಅದು ಕೊಟ್ರೆ ಆ ಜಾನುವಾರುಗಳಿಗೆ ಕೊಟ್ರೆ, ನಮ್ಮಲ್ಲಿ ಹೇಗೆ ಒಂದು ಪೋಷಕಾಂಶಗಳ ಒಂದು ಕೊರತೆ ಬರುತ್ತೋ ಅದ ಜಾನುವಾರುಗಳಿಗೆ ಕೂಡ ಬರುತ್ತೆ, ಅದು ಕೊಟ್ರೆ ನೀಗ್ತದೆ ಅಂತ ಹೇಳ್ತಾರೆ. ಅದನ್ನ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಆಮೇಲೆ ಈಗ ಕಾಯಿಲೆ ಕಸಾಲಿಗೆ ಅವರು ಡಾಕ್ಟರ್ನ ಕಳಿಸ್ತಾರಾ ಅಥವಾ ನೀವೇ ಮನೆಯಲ್ಲಿ ಏನಾದ್ರು ಮಾಡ್ತೀರಾ? ಇಲ್ಲ, ಸಣ್ಣ ಪುಟ್ಟವಾದ್ರೆ ಏನಾಗಲ್ಲ. ಸ್ವಲ್ಪ ನಾನು ನನ್ನ ಅನುಭವದಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಈ ವರ್ಷದಲ್ಲಿ ನನಗೆ ಸ್ವಲ್ಪ ಈ 1.5 ವರ್ಷದಲ್ಲಿ ಹೈನುಗಾರಿಕೆಯಲ್ಲಿ ಸ್ವಲ್ಪ ಹೊಡ್ತಾ ಬಿತ್ತು ದನಿ ಕಾಯಿಲೆ ಕಸಾಲೆ ಅಂತ. ಹಾಗೆ ಮೊದ್ಲು ನಾನು ಡಾಕ್ಟರ್ ನ ಮನೆ ತಗ್ ಬರ್ತಾ ಇದ್ದಿದ್ದು ಹಸುಗಳಿಗೆ ಈಟ್ ಕೊಡ್ಲಿಕ್ಕೆ ಮಾತ್ರ ಬರೋರು, ಮತ್ತೆ ಕಾಲ್ಬಾಯಿ ಜ್ವರಕ್ಕೆ ಇಂಜೆಕ್ಷನ್ ಮಾತ್ರ ಬರ್ತಾ ಇದ್ರು. ಇನ್ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹತ್ರ ಡಾಕ್ಟರ್ ಬರ್ತಿರ್ಲಿಲ್ಲ. ನಮ್ಗೆ ಎಲ್ಲಿ ಬಿಡ್ರು ಮೇಯವು. ಆಗ 3 ತಿಂಗಳು ನಮ್ಮ ಮೈ ತೊಳಿತಿರ್ಲಿಲ್ಲ ದನಗಳು. ಯಾರು ನೋಡಿದ್ರೆ ಏನೋ 2-3 ದಿವಸ ಆಗಿದೆಯೇನೋ ಮೈ ತೊಳೆದು ಅನ್ನೋ ತರದಲ್ಲಿ ಕಾಣವು. ಇತ್ತೀಚೆಗೆ ಏನಾಯ್ತು, ನಾನು 2 ದಿವಸಕ್ಕೊಂದ್ಸರಿ ಮೈ ತೊಳಿತಾ ಇದ್ದೀನಿ. ಆದ್ರೆ ಒಳ್ಳೇದು. ಬಟ್ ಏನಪ್ಪಾ ಅಂದ್ರೆ ನಮ್ಮ ಹಸುಗಳು ಈ ಸರಿ ಬಹಳ 1 ವರ್ಷ ಆಯ್ತು ನೋಡಿ, ಬೇದಿ ರಕ್ತ ಬೇದಿ ಆಗ್ತಾ ಇದೆ. ಡೈರಿ ಡಾಕ್ಟರ್ ಹತ್ರ ಕೂಪನ್ ಹಾಕ್ಸಿ ಅವರು ನೋಡಿ, ಅವರು ನೋಡಪ್ಪ ನನಗೆ ಗೊತ್ತಿರೋ ಟ್ರೀಟ್ಮೆಂಟ್ ಎಲ್ಲ ಮಾಡಿನಿ, ಇದ್ರ ಮೇಲೆ ನಾನು ಯಾವ ಟ್ರೀಟ್ಮೆಂಟ್ ನನಗೆ ಗೊತ್ತಿಲ್ಲ, ಬೇರೆ ಡಾಕ್ಟರ್ ತೋರಿಸು ಅಂತ ಹೇಳಿದ್ರು. ಆಮೇಲೆ ನಮ್ಮ ಗೌರ್ಮೆಂಟ್ ಡಾಕ್ಟರ್ಗೂ ಇದ್ ಮಾಡಿದೆ, ಅವರು ಸುಮಾರು ತರದ್ ಮಾಡಿಕೊಟ್ರು, ಮೆಡಿಸಿನ್ ಇಂಜೆಕ್ಷನ್ ಎಲ್ಲ ಕೊಟ್ರು. ಆಮೇಲೆ ಲಾಸ್ಟ್ ಒಂದು ಮಾತ್ರೆ ಬರ್ಕೊಟ್ರು, ನೋಡಪ್ಪ ಈ ಮಾತ್ರೆ ಹಾಕೋ, ನಿಂತ್ರೆ ನಿಲ್ಬೋದು ಇಲ್ಲ ಅಂದ್ರಿಲ್ಲ, ಇದ್ರ ಮೇಲ್ಪಟ್ಟೆ ಆಗೋದಿಲ್ಲ ಅಂದ್ರು. ಈಗ ಆಂಬುಲೆನ್ಸ್ ತರ ಬಂದಿದೆಯಲ್ಲ ಸಂಚಾರಿ ಪಶು ಚಿಕಿತ್ಸಾಲಯ, 2 ದಿವಸದಿಂದ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ, ನೋಡ್ಬೇಕದು ಏನಾಗುತ್ತೆ ಅಂತ. ಅವ್ರು ನೀವು ಫೋನ್ ಮಾಡಿದ್ರೆ ಇಲ್ಲ ಅವರೇ ಬಂದ್ರ? ಇಲ್ಲ, ನಾನು ಫೋನ್ ಮಾಡಿದ್ದೆ ಹಿಂಗಾಗಿದೆ ನಮ್ದು ಅಂತ. ಮೊನ್ನೆ ತಾನೆ ಬಂದು ನೋಡಿ ಟ್ರೀಟ್ಮೆಂಟ್ ಕೊಟ್ರು. ಆಮೇಲೆ ನೆನ್ನೆ ಸಹ ಬಂದಿದ್ರು, ನೆನ್ನೆನು ಬಂದು ಗ್ಲುಕೋಸ್ ಎಲ್ಲ ಹಾಕಿ ಇದ್ ಮಾಡಿದ್ರು. ಅದು ಸಗಣಿಲಿ ಒಂಥರ ಗಂಟೆ ತರ ಬರ್ತಾ ಇದೆ. ಆಮೇಲೆ ಎಲ್ಲ ತೋರಿಸ್ದೆ, ಅವಾಗ ಇನ್ನೊಂದ್ಸರಿ ಬರ್ಬೇಕು ನೋಡೋ, 3 ದಿವಸ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿದ್ರೆ. ಅಂದ್ರೆ ನಾನು ಹೇಳೋದಿಷ್ಟೇ ರೈತರಿಗೆ, ಹಸುಗಳಿಗೆ ಇನ್ಸೂರೆನ್ಸ್ ಮಾಡಿಸಿ. ಅವಾಗ ಮಾಡಿಸಿದೀರಾ? ನಾವು ಮಾಡಿಸಿದ್ ಸರ್, ನನಗೆ 5 ವರ್ಷದಿಂದ ಇನ್ಸೂರೆನ್ಸ್ ಮಾಡಿಸ್ತಾನೆ ಇದೀನಿ. ಇದ್ರ ಜೊತೆಗೆ ಈಗ ನೀರಿನ ಒಂದು ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರಿ ತೋಟ? ನಮಗೆ ನಾಲೆದು ನೀರು ಬರುತ್ತೆ, ಭದ್ರಾ ನಾಲೆದು. ಆಮೇಲೆ ಹೋದ ಸರಿ ಸ್ವಲ್ಪ ನೀರಿನ ಅಭಾವ ಆದ್ರಿಂದ ಒಂದು ಬೋರ್ ಸಹ ಕೊರಿಸ್ತೆ, 2.5 ಇಂಚ್ ನೀರ್ ಬಿತ್ತು, 300 ಅಡಿ ನೀರ್ ಬಿತ್ತು, 360 ಅಡಿ ಕೊರಿಸ್ತೆ, ಸಾಕು ತೀರಾ ಆಳ ಬೇಡ ಅಂತ. ಕಾಲುವೆ ಮುಖಾಂತರ ಬರೋ ನೀರ್ನ ಹಂಗೆ ಬಿಡ್ತೀರಿ? ಇಲ್ಲ ಸರ್, ಈಗ ನಾನು ಈ ವರ್ಷ ಎಲ್ಲ ಕಾಲುವೆ ನೀರೇ ಕಟ್ಟಿಲ್ಲ. ನಾನು ಬೋರ್ ನೀರಲ್ಲೇ ಅಲ್ಲೇ ತೋಟದಲ್ಲೇ ನನ್ನ ಕೆಲಸ. ನಂದು ಬೆಳಿಗ್ಗೆ 10 ಗಂಟೆ ಊಟ ಮಾಡ್ಕೊಂಡು ಹೋದ್ರೆ ಇನ್ನ ಸಾಯಂಕಾಲ 4 ಗಂಟೆ ಡ್ರಿಪ್ ಹಾಕಿದ್ರಿ? ಇಲ್ಲ ಸರ್, ಹಾಗೆ ಆಯುರಲ್ಲಿ ಹಾಯಿಸ್ತಾ ಇದೀನಿ. ನೀರ್ ಏನ್ ಅನ್ಸುತ್ತೆ ನಿಮ್ಗೆ? ಹಾಯಿ ನೀರ್ ಹಾಕಿಸಿದ್ರೆ ಪೋಲ್ ಆಗೋದಿಲ್ವಾ? ಪೋಲ್ ಅಂದ್ರೆ ನಾವ್ ಅಲ್ಲೇ ಇರ್ತೀವಿ ಸರ್, ನಾವು ಹಾಗಾಗಿ ಎಲ್ಲ ಆಗ್ತಾ ಇದೆ, ಏನಾಗ್ತಾ ಇದೆ ನೋಡ್ತೀವಿ. ಅಲ್ಲಿ ಆಗಿದ್ರೆ ಮತ್ತೆ ಕರೆಂಟ್ ಹೋಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಜಾಗಕ್ಕೆ ಪೈಪ್ ಜೋಡ್ಸ್ ಕೈ ಬಿಟ್ಟಿರ್ತೀನಿ. ಹಂಗಾಗಿ ಅಲ್ಲಿಂದ ಸೀರಾ ಮತ್ತೆ ಕಂಟಿನ್ಯೂ ಆಗುತ್ತೆ. ಡ್ರಿಪ್ ಮಾಡ್ಬೇಕು, ಬಟ್ ಈಗ ಸ್ವಲ್ಪ ದುಡ್ಡು ಕಾಸಿಂದ ಇದಾಗ್ಲಾಗಿ. ಎಷ್ಟು ವರ್ಷದಿದೆ ಅಡಿಕೆ ಸರ್? ನಮ್ದು ಸುಮಾರು 22 ವರ್ಷದ್ದು ಅಡಿಕೆನೂ ಇದೆ, ಈ ಕೈ ಸಿಗ ಗಿಡನೂ ಇದೆ. ನಾನು ಹೇಳದ್ನಲ್ಲ, 1.5 ಎಕರೆನ ಬರೀ 105 ಗಿಡ 105 ಗಿಡ 3-3 ವರ್ಷ ಬಿಟ್ಟು ನೆಟ್ಟಿದ್ರಿಂದ ನಾನು ಈ ತೋಟ ಬೆಳೆಸಿದ್ದು ನನಗೆ ಅಷ್ಟು ಎತೆ ಅನಿಸ್ಲಿಲ್ಲ, ಏನಿಲ್ಲ. ತೆಂಗಿನ ಗಿಡಗಳು? ತೆಂಗಿನ ಗಿಡನೂ ಇದೆ ಸರ್. ಎಷ್ಟು ಒಟ್ಟು ಹಾಕಿದಿರಾ? ಸುತ್ತ ಬಾಟ್ರಿಗೆ ಹಾಕಿವಿ, ಸುತ್ತ ಬಾಟ್ರಿಗೆ. ಈಗ ಕಾಯಿ ಬಿಡ್ತಾರ, 1-25 ಗಿಡ ಇದಾವೆ. ಇನ್ನ ಸಣ್ಣ ಒಂದ 15 ಗಿಡ ಇದಾವೆ, ಅದ್ರೊಳಗೆ ಹಾಕಿನಿ. ಏನು ಇದರಲ್ಲಿ ನಿಮಗೆ ಕಷ್ಟ ಅನಿಸಿದೆ? ಕೀಟಗಳು, ರೋಗಗಳು ಮತ್ತೆ ಬೇರೆ ಒಂದ್ ಏನೋ ಸಮಸ್ಯೆ ಅಂತ ಅನಿಸಿದೆ ನಿಮಗೆ ತೆಂಗಿನಲ್ಲಾಗ್ಲಿ ಆಮೇಲೆ ಅಡಿಕೆಯಲ್ಲಾಗ್ಲಿ? ಸರ್, ಮಾಮೂಲಿ ಬರ್ತಾ ಇರುತ್ತೆ ಹಿಂಗಾರು ಒಣಗೋದು, ಅದಕ್ಕೆ ಯಾವ್ದು ನಾನು ಕೆಮಿಕಲ್ಸ್ ಏನ್ ಹಾಕಿಲ್ಲ. ಬಟ್ ಏನಪ್ಪಾ ಅಂದ್ರೆ ಅದ್ ಶೀತ ಆದಾಗ ಹಳ್ಳು ಉದ್ರದಾಗುತ್ತೆ, ಮಧ್ಯದಲ್ಲಿ ಕಲ್ಲೆ ಹೊಡಿದೀನಿ, ಇದ್ ಮಾಡಿನಿ. ನಾನು ಕಲ್ಲೆ ಹೊಡೆದೀನಿ ಅಂದ್ರೆ ಮೊದ್ಲು ನಮ್ದು ಬಹಳ ಶೀತ ಅಂದ್ರೆ ಬಹಳ ಶೀತ, 1 ಅಡಿ ಗುಂಡಿ ತೆಗೆದ್ರೆ ಸಾಕು ನೀರ್ ಇಮಿಡಿಯೇಟ್ಲಿ ಬಂದ್ಬಿಡೋದು. ಅವಾಗ ಏನಾಯ್ತು, ಬೇಸಿಗೆಲಿ 1 ತಿಂಗಳು ನೀರ್ ನಿಲ್ಸರಲ್ಲ, ಡಿಸೆಂಬರ್ ಜನವರಿ. ನಾನು ಅವಾಗ ನೀರೇ ವರ್ಷ ಹಾಯಿಸ್ತಿರ್ಲಿಲ್ಲ, ನೀರ್ ನಿಲ್ಸಿದ ಕೂಡಲೇ ಅದೇ ನೋಡಿ ಬೇಸ ಹೊಡ್ಬಿಟ್ರೆ ಇನ್ನ ಜನವರಿ 10 ತಾರೀಕು ಬಂದ್ರು ನನ್ನ ಅಷ್ಟೇ ಆದಾಯ ಇರೋದು. ಅದಕ್ಕೆ ಏನ್ ಮಾಡಿದೆ, ನಾನು ಬಸ್ಸಿ ಕಾಲುವೆನ ಮಾಡಿದೆ. ನನ್ನ ಓನ್ ಖರ್ಚಿಂದಾನೆ ನನ್ನ ಜೊತೆ ಒಬ್ರು ಕರ್ಕೊಂಡು ಸುಮಾರು 3 ಅಡಿ ಆಳದಲ್ಲಿ ಪೈಪ್ ಹೊಡೆದು ಆ ಹೋಲ್ ಪೈಪ್ ತಂದು ಹೋಲ್ ನಾನು ಹೋಲ್ ಸ್ವಂತ ಮಾಡಿ ನಾನೇ ಸ್ವಂತ ಕೆಲಸ ಮಾಡ್ಕೋತೀನಿ. ಸರ್ಕಾರದಿಂದ ಏನ್ ಸೌಲಭ್ಯ ತಗೊಂಡಿದ್ರಿ? ಇಲ್ಲ ಕೃಷಿ ಇಲಾಖೆಯಲ್ಲೇ ಆಗ್ಲಿ ತೋಟಗಾರಿಕೆ ಇಲಾಖೆಯಿಂದ ಆಗ್ಲಿ ಸರ್, ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಈಗ ರೀಸೆಂಟ್ ಆಗಿ ವರ್ಷ ಆಯ್ತು, ನನಗೆ ಒಂದು ಪವರ್ ವೀಡರ್ ಬೇಕಿತ್ತು. ಹೋಗಿ ಕೇಳಿದೆ, ಸರ್ ನನಗೆ ಒಂದು ಪವರ್ ವೀಡರ್ ಬೇಕಿತ್ತು ಅಂದ್ರೆ ಅವ್ರು ಹೇಳಿದ್ರು, ಪವರ್ ವೀಡರ್ ಸ್ವಲ್ಪ ಎತ್ತೆ ಆಗುತ್ತಲ್ಲಪ್ಪ, ನೀನು ಒಂದು ಮಿನಿ ಟ್ಯಾಕ್ಟರ್ ಮಾಡ್ಬೋದಲ್ಲ ಅಂದ್ರು. ನಾನು ಹೇಳಿದೆ, ಸರ್ ಇವತ್ತು ಮಿನಿ ಟ್ಯಾಕ್ಟರ್ ಮಾಡ್ಲಿಕ್ಕೆ ಅವ್ರು 3 ಲಕ್ಷ ಬೇಕು, ನಮ್ ಬೇರೆ ಕೂಲಿ ಹೊಡಿಲಿಕ್ಕೆ ಆಗಲ್ಲ, ನನಗೆ ಹಸು ಇದೆ, ಹಂಗಾಗಿ ನನಗೆ ಒಂದು ಹುಲ್ಲು ಸೊಪ್ಪು ತರಕ್ಕೆ ಒಂದು ಪವರ್ ವೀಡರ್ ಬೇಕು ಅಂದೆ. ಸರಿ ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತಂದ್ರು. ಒಂದು 9 HP ಮಿನಿ ಟಿಲ್ಲರ್ ಅಂತ ಅಂತೀವಿ, ಅದ್ ತಗೊಂಬಂದೆ ನಾನು. 55,000 ರೂಪಾಯಿ ಖರ್ಚಾಯ್ತು, ಅದ್ ಸರ್ಕಾರದಿಂದ ಕೊಟ್ರು. ಬಟ್ ಅವ್ರು ಹೇಳಿದ್ರು, ನೀನ್ ಏನೇ ಒಂದು ಸೌಲಭ್ಯ ಬೇಕು ಅಂದ್ರು ಬಾರಪ್ಪ ನಾ ಕೊಡ್ತೀನಿ ಅಂತ ಅಂದ್ರು. ಬಟ್ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರು. ಇಲ್ಲ ಟ್ರಾನ್ಸ್ಫರ್ ಆದ್ರೂ ಆ ಜಾಗದಲ್ಲಿ ಬೇರೆ ಯಾರು ಇದ್ದೇ ಇರ್ತಾರೆ, ಮತ್ತೆ ಸ್ಕೀಮ್ ಏನ್ ಅವ್ರ ಜೊತೆಗೆ ಹೋಗೋದಿಲ್ಲ, ಸ್ಕೀಮ್ ಅಲ್ಲೇ ಇದ್ದಿರುತ್ತೆ. ಆದ್ರೆ ರೈತರಿಗೆ ಸ್ಪಂದಿಸುವಂತ ಅಧಿಕಾರಿಗಳು ಇರ್ತಾರೆ, ಅದು ಮುಖ್ಯ. ಸ್ಪಂದಿಸ್ತಾರೆ, ನೀವು ಒಂದೆರಡ್ ಸಲ ನೀವು ಹೋಗಿ ಬೇಜಾರಾಗ್ತೀರಾ, ಯಾಕಂತಂದ್ರೆ ಕೆಲಸ ಬಿಟ್ಟು ಹೋಗಿರ್ತೀರಾ. ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಏನಪ್ಪ ಇದು ಬೇಡ, ಯಾವ್ದು ಸಹವಾಸನೇ ಬೇಡ ಅಂತಂದ್ರೆ ಒಂದೆರಡು ಇಲ್ಲ 3ನೇ ಸಲ ಹಾಕಂದ್ರೆ ಸಿಕ್ಕೇ ಸಿಗ್ತಾರ? ಸಿಗುತ್ತೆ. ನೀವು 2 ಸಲ ಹೋದ್ರು ಅವ್ರು ಟೀ ಕುಡಿಯಕ್ ಹೋಗಿದ್ದಾರೆ, ಇಲ್ಲ ಎಲ್ಲೋ ಹೊರಗೆ ಹೋಗಿದ್ದಾರೆ, ಇಲ್ಲ ಎಲ್ಲೋ ಮೀಟಿಂಗ್ ಹೋಗಿದ್ದಾರೆ, ಇಲ್ಲ ಟ್ರೈನಿಂಗ್ ಹೋಗಿ ಹೇಳ್ಬೋದು ನಿಮಗೆ. 3ನೇ ಸಲಕ್ಕಾದ್ರೂ ಸಿಕ್ಕೇ ಸಿಗ್ತಾರಲ್ಲ. ಇಲ್ಲ ಆದ್ರೂ ಕೃಷಿ ಇಲಾಖೆಲಿ ಪಾಪ ಸುಳ್ಳು ಹೇಳೋದಲ್ಲ, ನಮ್ಗೆ ಏನೇ ಒಂದು ಔಷಧಿ ಇದ್ರು ನಾವು ಹೋಗಿ ಮೇಡಮ್ ಅವ್ರ ಹಿಂಗ ಆಗಿದೆ ಅಂದ್ರೆ ಕೊಡೋರು ಕೊಡೋರು. ಮೊದ್ಲು ರಾಮಪ್ಪ ಅಂತ ಇದ್ರು, ಅವರು ಏನೇ ಒಂದಾದ್ರೂ ಒಬ್ಬರಿ ಗೌಡ್ರೆ ತಗೊಂಡೋಗ್ರಿ, ಇಂಥದ್ ಹಾಕ್ರಿ, ಇಂಥದ್ ಮಾಡ್ರಿ ಅಂತಂದು ಇದ್ ಮಾಡೋರು. ಒಂದ್ ಸರಿ ಒಂದ್ ಪೌಡರ್ ಕೊಟ್ಟಿದ್ರು, ಅದು 10 ರೂಪಾಯಿ ಪ್ಯಾಕ್ ಏನೋ ಅನ್ಸುತ್ತೆ, ಅದು 100 ಗ್ರಾಮ್ ಇರುತ್ತೆ. ಇದನ್ನ ಒಂದ್ 4 ಪ್ಯಾಕ್ ತಗೊಂಡೋಗಿ ತಿಪ್ಪೆ ಒಳಗೆ ಹಾಕಪ್ಪ, ಬ್ಲಾಕ್ ಬರುತ್ತದ ಪೌಡರ್ ಸೂಡೋಮೋನಸು, ಅದನ್ನ ಹಾಕಿದೆ ನನ್ ತಿಪ್ಪೆಗೆ. ಅದು ನಾನು ಗೊಬ್ಬರ ತುಂಬೇಕಾದ್ರೆ ಕೈಲಿ ತುಂಬೋದಿತ್ತು, ಅಷ್ಟು ಪುಡಿಯಾಗಿತ್ತು. ಅದೇ ಅದೇ ಅದು ಏನಂತಂದ್ರೆ ಆ ಒಂದು ತಿಪ್ಪೆ ಗೊಬ್ಬರದ ಇನ್ನು ಅದರ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ. ನೀವು ಅದರಲ್ಲಿ ಹಾಕಿದ್ರೆ ನಾವ್ ಹೆಂಗೆ ಈಗ ಮೌಲ್ಯವರ್ಧನೆ ಅಂತ ಹೇಳ್ತೀವಲ್ಲ, ಆಹಾರದ್ದು ಆಗ್ಲಿ ಬೇರೆ ಒಂದು ಹಣ್ಣಿನ ಒಂದು ಮೌಲ್ಯವರ್ಧನೆ ಅಂತ ಹೇಳ್ತೀವಿ ನೋಡ್ರಿ, ಆತರ ನೀವು ಅದೊಂದು ಹಾಕಿದ್ರೆ ಅದಕ್ಕೆ ಇನ್ನೂ ಶಕ್ತಿ ಬರುತ್ತೆ, ಆ ಒಂದು ಗೊಬ್ಬರಕ್ಕೆ ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ. ಆ ತರದಲ್ಲಿ ಅವರು ಅದನ್ನ ಕೊಟ್ಟಿರ್ತಾರೆ. ಏನಾಗಿದೆ ಅದರಿಂದ ನಿಮಗೆ ಲಾಭ? ಸರ್ ಅದು ಒಳ್ಳೆ ಟೀ ಪುಡಿ ಆದಂಗಾಗಿತ್ತು ಗೊಬ್ಬರನೇ ಪೂರ್ತಿ. ನಾನು ತುಂಬಲಿಕ್ಕೆ ಅದು ಹಾಕೋಕ್ಕಿಂತ ಮೊದ್ಲು ಯಾವ ರೀತಿಯಿಂದ ನಿಮ್ಗೆ ಪರಿಣಾಮ ಅನಿಸಿದೆ, ಮತ್ತೆ ಇದು ಹಾಕಿದ್ಮೇಲೆ? ಅದ್ ಹಾಕದ್ಮೇಲೆ ಪರವಾಗಿಲ್ಲ ಸರ್, ಒಟ್ಟು ನಮ್ಮ ಶೀತದ ಜಾಗದಲ್ಲಿ ಅಡಿಕೆ ಬರೋದು ತುಂಬಾ ಕಷ್ಟನೇ, ಆದ್ರೂ ಪರವಾಗಿಲ್ಲ, ಆಗುತ್ತೆ, ಮೇಂಟೈನ್ ಆಗುತ್ತೆ. ಬಟ್ ಎರೆಹುಳು ತೊಟ್ಟಿನೂ ಸಹ ಮಾಡಿಸಿದ್ದೆ, ಆ ಎರೆಹುಳು ತೊಟ್ಟಿಲಿ ಸ್ವಲ್ಪ ಈ ಹಾವು ಹೆಗಣ ಎಲ್ಲ ಸೇರ್ಕೊಳಕ್ಕೆ ಹಿಡಿದ್ಬಿಟ್ಟು ಹಂಗಾಗಿ ಅದು ಬೇಡ ಅಂತ ಹೇಳಿ ತೆಗೆದ್ಬಿಟ್ಟು ಇದ್ ಮಾಡಿದೆ. ಬಟ್ ಒಂದ್ 100 ಗಿಡಕ್ಕೆ ಮಾತ್ರ 2-2 ಪುಟಿ ಎರೆಹುಳು ಗೊಬ್ಬರ ಹಾಕಿದ್ದೆ, ಅವು ಹೆಚ್ಚು ಕಮ್ಮಿ ಅವಕ್ಕಿಂತ 8 ವರ್ಷದ ಗಿಡನ ಮೀರಿಸ್ತವೆ. ಅಷ್ಟು ಐಟ್ ಹೋಗ್ಬಿಟ್ಟು ನಾನು ಎರಡೆರಡು ಪುಟ್ಟಿ ಗೊಬ್ಬರ ಹಾಕಿದ್ರೆ ತಪ್ಪಾಗ್ಬಿಡ್ತು ಅನ್ಸುತ್ತೆ ಎರಡು ಗೊಬ್ಬರ ಅದ್ ಮೀಡಿಯಂ ಆಗ್ಬೇಕಾಯ್ತು. ಇದಲ್ದೇ ಈಗ ಎರೆಹುಳು ಮಾಡೋದು ಮತ್ತೆ ಬೇರೆ ಒಂದು ಸಾವಯವ ಕ್ರಮದ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಏನಾದ್ರೂ ಮಾಡಿದೀರಾ ಸರ್? ನಾನು ಯಾವ್ದೇ ಒಂದು ವಸ್ತು ಆಗ್ಲಿ ನಾನು ಬಿಸಾಕಲ್ಲ, ಕರ್ಗಂತ ವಸ್ತು ನಾನು ತಿಪ್ಪೆಗೆ ಹಾಕೋದು. ಪ್ರತಿಯೊಂದು ಅಷ್ಟೇ, ನಮ್ಮ ಮನೆ ಸುತ್ತ ಒಂದು ಬೇಲಿ ಕಡದಲ್ಲಿ ಯಾವ್ದೇ ಒಂದಾಗ್ಲಿ, ಹಸಿರೆಲೆ ಗೊಬ್ಬರನೇ ಆಗ್ಲಿ, ಯಾವ್ದೇ ಒಂದಾಗ್ಲಿ ನಾನು ತಿಪ್ಪೆಗೆ ಹಾಕೋದು. ನಾನು ಪ್ಲಾಸ್ಟಿಕ್ ಕಬ್ಬಣ ಒಂದು ಬಿಟ್ರೆ ಕರ್ಗಂತ ಪದಾರ್ಥ ಪೂರ್ತಿ ತಿಪ್ಪೆಗೆ ಹಾಕೋದು. ಈ ಕೃಷಿ ಇಲಾಖೆಯಿಂದಾಗ್ಲಿ ತೋಟಗಾರಿಕೆ ಇಲಾಖೆಯಿಂದಾಗ್ಲಿ ಇದ್ದಿದ್ರಲ್ಲಿ ಈಗ ಒಳ್ಳೇದು ಮಾಡೋಣ ಅಥವಾ ಚೆನ್ನಾಗಿ ಅದನ್ನ ಒಂದು ಹೈಟೆಕ್ ಅಂದ್ರೆ ಆಧುನಿಕ ಒಂದು ಸ್ಪರ್ಶ ಕೊಟ್ಬಿಟ್ಟು ಇನ್ನೂ ಮಾಡ್ಬೇಕನ್ನೋ ಒಂದು ಯೋಚನೆ ಇದೆಯಾ? ಇದೆ ಸರ್. ಮತ್ತೆ ಈ ನಿಟ್ಟಿನಲ್ಲಿ ನೀವು ಇಲಾಖೆಯವ್ರನ್ನ ಸಂಪರ್ಕ ಮಾಡಿದ್ದೀರಾ? ಮಾಡಿಲ್ಲ ಸರ್, ಜೆಟ್ ಮಾಡಿಸ್ಬೇಕು ಅಂತ ಆಸೆ ಇದೆ. ಬಟ್ ಈಗ ಸ್ಟಾರ್ಟಿಂಗ್ ಬಂಡವಾಳ ಆಗ್ಬೇಕಲ್ಲ, ಹಂಗಾಗಿ ನೋಡೋಣ ಒಂದು ಎರಡು ವರ್ಷ ಮಾಡೋಣ, ಇದ್ರ ಅನುಭವ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈಗ ತಾವು ತರಬೇತಿ ಏನಾದ್ರೂ ಪಡೆದಿದ್ದೀರಾ ಇಲಾಖೆಯಿಂದ ಆಗ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದ ಆಗ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಆಗ್ಲಿ? ಸರ್, ನನಗೆ ಏನೇ ಒಂದು ಮಾಹಿತಿ ಬೇಕು ನಾನು ಏನ್ ಮಾಡ್ತೀನಿ, ಕಾಲ್ ಸೆಂಟರ್ಗೆ ಫೋನ್ ಮಾಡ್ತೀನಿ. 1800-180-1551 ನಾ ಫೋನ್ ಮಾಡಿ ಕೇಳ್ಕೊಂತೀನಿ. ಫೋನ್ ಮಾಡಿ ಕೇಳಿದ್ರೆ ನಿಮಗೆ ಅದರಿಂದ ಎಲ್ಲ ಮಾಹಿತಿನೂ ಕೊಡ್ತಾರೆ ಅವರು. ನಿಮಗೆ ಅದರಿಂದ ತೃಪ್ತಿ ಇದೆಯಾ? ಸಂಪೂರ್ಣ ತೃಪ್ತಿ ಇದೆ. ನಾನೇನೋ ಒಂದ್ ಮಾಡಿದ್ರು ಸರ್ ಈ ತರ ಹಿಂಗಾಗಿದೆ ಏನ್ ಮಾಡ್ಬೇಕು ಏನು, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೃಷಿ ಇಲಾಖೆ ಹೋಗಿ ಕೇಳಿ ಅಂತಾರೆ. ಗೊತ್ತಾಗ್ಲಿಲ್ಲ ಅಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾರೆ. ತಮಗೆ ಯಾವ್ದು ಹತ್ತಿರ ಆಗ್ತದೆ ರೈತ ಸಂಪರ್ಕ ಕೇಂದ್ರ? ಭದ್ರಾವತಿ ಸರ್. ಭದ್ರಾವತಿ ಇಲ್ಲಿ ತಮ್ಮ ಸಂಪರ್ಕ ಕೇಂದ್ರದಿಂದ ಏನು ಒಂದು ನಿಮ್ಗೆ ಬೀಜ ಆಗ್ಲಿ, ಗೊಬ್ಬರ ಆಗ್ಲಿ, ಕೀಟನಾಶಕ ಆಗ್ಲಿ, ಏನು ತಮ್ಗೆ ಒಂದು ಸಬ್ಸಿಡಿ ರೂಪದಲ್ಲಿ ಆಗ್ಲಿ ಅಥವಾ ಒಂದು ರಿಯಾಯಿತಿ ದರದ ರೂಪದಲ್ಲಿ ಆಗ್ಲಿ ಯಾವ ರೀತಿಯಿಂದ ನಿಮ್ಗೆ ಅನುಕೂಲ ಆಗಿದೆ? ಸರ್ ನಾನು ಪರವಾಗಿಲ್ಲ, ಅನುಕೂಲ ಆಗಿದೆ. ಬಟ್ ಹೊರಗಡೆ ತಗೊಳಕ್ಕಿಂತ ಅಲ್ಲಿ ತಗೊಂಡ್ರೆ ಸ್ವಲ್ಪ ಕಮ್ಮಿನೇ ಬೀಳುತ್ತೆ, 3/4% ದುಡ್ಡು ಉಳಿಯುತ್ತೆ. ಅಂದ್ರೆ ಒಳ್ಳೆ ಮಾಲ್ ಸಿಗುತ್ತೆ, ಅದೊಂದು ಖುಷಿ ಪಡ್ಬೇಕು. ನಾನು ಅಲ್ಲಿ ಒಂದು ಡ್ರಿಪ್ ಪೈಪ್ ತಗೊಂಡಿನಿ, ಆಮೇಲೆ ಪವರ್ ವೀಡರ್ ತಗೊಂಡಿನಿ. ನನಗೆ ಅನುಕೂಲ ಇದೆ. ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಎಷ್ಟು ಜನ ಇದ್ದೀರಿ ಕುಟುಂಬದಲ್ಲಿ? ಸರ್ ನಮ್ದು ದೊಡ್ಡ ಕುಟುಂಬ, ನಾವು ಅಕ್ಕ ತಂಗಿಯರು 5 ಜನ, ಗಂಡ್ ಮಕ್ಳು 4 ಜನ, ನಾವೆಲ್ಲ ಡಿವೈಡ್ ಆಗಿವಿ. ಈಗ ಮನೇಲಿ ಇರೋದು ನಾನು, ನನ್ನ ಮಗ, ನನ್ನ ಹೆಂಡತಿ. ನಮ್ಮ ಮನೆಯವರು ಕಾನ್ವೆಂಟ್ ಟೀಚರ್. ಮಗ BCA ಫೈನಲ್ ಇಯರ್, ಎಕ್ಸಾಮ್ ಮುಗೀತು, ಇನ್ನು 2 ಇದೆ. ಸೊ ಮಗ ಕೂಡ ಬರ್ತಾರ? ಹ್ಞೂ ಸರ್, ರಜಾ ಇದ್ದಾಗ ಬರೋದು, ತೋಟಕ್ಕೆ ದಾನ ಮೇಯಿಸ್ಕೊಂಡು ಹೋಗೋದು ಎಲ್ಲ ಮಾಡ್ತಾನೆ. ಮಾಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಹಾಲು ಕರೆಯೋದು ಮಷಿನ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ನಾ ಸ್ವಂತಾನೆ ಕರಿತೀನಿ. ಯಾಕಂದ್ರೆ ಕಡಿಮೆ ಇರೋದು 1-2-3-5 ತನಕ 13 ಲೀಟರ್ ತನಕ ಒಂದು ಟೈಮ್ಗೆ ನಾನು ಹಾಲು ಕರೆದಿನಿ. ಮತ್ತೆ ಜಾನುವಾರುಗಳು ಅಂದ್ರೆ ಹಸು ಇನ್ನು ಜಾಸ್ತಿ ಮಾಡ್ಬೇಕಂತ ಹೇಳಿ ಇದೆಯಾ? ಮಾಡಬಹುದು ಸರ್, ಇವತ್ತಿನ ಇದ್ರಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏಕೆಂದ್ರೆ ಕಷ್ಟ ಇದೆ, ಬಟ್ ಅದರ ಲಾಭ ಕೂಡ ಅಷ್ಟೇ ಇದೆ ಅಲ್ಲ. ಲಾಭ ಒಂದು ಅಲ್ಲ, ನಮ್ ರೈತರು ಲಾಭ ಬಂದ್ರೆ ಹೇಳ್ಕೊಳ್ಳೋದಿಲ್ಲ, ಕಷ್ಟ ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ಧನಾತ್ಮಕವಾದ ಒಂದು ಚಿಂತನೆ ಅಥವಾ ಧನಾತ್ಮಕ ಒಂದು ಯೋಚನೆ ಬಗ್ಗೆ ಹೇಳಿದ್ರೆ ನಿಮ್ಮಿಂದ ಇನ್ನೊಂದು 10-6 ಜನಕ್ಕೆ ಅದು ಇಲ್ಲ ಮಾಡಬಹುದು ಹೋಗುತ್ತೆ. ಸರ್ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ಇವತ್ತೆಲ್ಲ ನಾನು ಮೊದ್ಲಿಂದನು ಅಷ್ಟೇ, ಎಷ್ಟೇ ಕಷ್ಟ ಇದ್ರೆ ತಲೆ ಕೆಡಿಸ್ಕೋಬಾರ್ದು. ನಾವು ಯಾವ್ದೇ ಒಂದು ಕೆಲಸ ಮಾಡೋದು ಇಷ್ಟ ಎಫರ್ಟ್ ಮಾಡಿದ್ರೆ ಅದು ಎಷ್ಟೇ ಕಷ್ಟ ಬಂದು ಜಯಿಸಬಹುದು. ಹೌದು ಹೌದು, ಅದೊಂದ್ ಮಾತ್ರ ನನ್ನ ಮನಸ್ಸಲ್ಲಿ ಇವತ್ತು ಮೂಡಿದೆ. ಎಲ್ಲರೂ ಹೇಳ್ತಾರೆ ಏನ್ ಯಾವಾಗ ನೋಡಿದ್ರು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀಯ ಅಂತ. ಹೆಣ್ಣಾಳು ಸಹ ಹೇಳ್ತಾರೆ ನಮ್ ಕೆಲ್ಸಕ್ಕೆ ಕರೆಯಲ್ಲ, ನೀವು ಒಬ್ಬನೇ ಮಾಡ್ಕತಿಯಲ್ಲ ಅಂತ. ಮನೆ ಸ್ವಲ್ಪ ಮನೆಯವ್ರು ಮಾಡಿದ್ರೆ ಒಳ್ಳೇದು. ನಮ್ಮನೆಯವ್ರು ರಜೆ ಇದ್ದ ಬರ್ತಾರೆ ತೋಟಕ್ಕೆ, ದನ ಮೇಯಿಸೋದು ಅದು ಇದು ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಈಗ ಕೋಳಿ ಕುರಿ ಸಾಕಾಣಿಕೆ? ಇಲ್ಲ ಸರ್, ನಾನು ಕೋಳಿ ಕುರಿ ಏನ್ ಸಾಕಿಲ್ಲ. ಜೊತೆಗೆ ತರಕಾರಿ ಅಂದ್ರೆ ನಾವು ತರಕಾರಿ ಮಾರ್ಕೆಟ್ ಹೋಗೋದೇ ಕಮ್ಮಿ, ಮನೆ ಹತ್ರ ಮುಳುಗಂಗ್ ಗಿಡ, ತೊಂಡೆ ಗಿಡ ಅಂದ್ರೆ ಹಿತ್ತಲಲ್ಲಿ ಹಾಕೊಂತ ಇರ್ತೀವಿ. ಹೂವಿನ ಸಸಿ, ಗುಲಾಬಿ ಗಿಡ ಸರ್ ನಮ್ಮ ಮನೆ ಮುಂದೆ ಒಂದು 18-20 ಗಿಡ ಇದಾವೆ. ಬೇರೆಯವರು ಬರ್ತಾರೇನೋ ನೋಡ್ಲಿಕ್ಕೆ, ತಗೊಳ್ಳಕ್ಕೆ ತಗೊಳ್ಲಿಕ್ಕೆ ಅಂದ್ರೆ ಯಾರು ಬೇಕು ಅಂದ್ರೆ ಕಿತ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ದೇವರಿಗೆ ತಗೊಂಡು ಒಂದ 7-8 ತರದ ವೆರೈಟಿ ದಾಸವಾಳ ಇದೆ, ಬಟ್ ಮನೆ ಹತ್ರ ಯಾವ್ದೇ ಒಂದ್ ಗಿಡ ಆಗ್ಲಿ ನಾವು ಬೆಳೆಸ್ತೀವಿ. ಒಳ್ಳೇದು ಬಿ ಚಂದ್ರಶೇಖರ್ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ಅದರಲ್ಲಿ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಆಕಾಶವಾಣಿ ಕೇಳುಗರಿಗೂ ಮತ್ತು ಅಧಿಕಾರಿ ವರ್ಗದವರಿಗೂ ಎಲ್ಲ ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ಕೆಂಚನಹಳ್ಳಿ ಗ್ರಾಮದ ರೈತರಾದ ಶ್ರೀ ಚಂದ್ರಶೇಖರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದರ ಪ್ರಸ್ತುತಿ ಹಾಗೂ ಅವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಹತ್ತಿ ಉತ್ಪಾದನೆ ಕುರಿತು ಸಂದೇಶವನ್ನು.